ವಿಶೇಷ ಸಚಿವ ಸಂಪುಟ ಸಭೆ, ಜಾತಿಗಣತಿ ವರದಿ ಕುರಿತಂತೆ ಚರ್ಚೆ. ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಅಭಿಯಾನ, 3,570 ಟನ್ ಕಟ್ಟಡ ತ್ಯಾಜ್ಯ ತೆರವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿ ರಂಗ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತಾಳೆ ಬೆಳೆಯ ಪ್ರದೇಶಾಭಿವೃದ್ಧಿಗೆ ಇಲಾಖೆಯಿಂದ ದೊರೆಯುವ ಸವಲತ್ತುಗಳು ಈ ಕುರಿತಂತೆ ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾ ಡಿ ರಾಜೇಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾಳೆ ಬೆಳೆಯ ಪ್ರಮುಖ ನಿರ್ವಹಣಾ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ತಾಳೆ ಬೆಳೆ ಅನ್ನುವಂಥದ್ದು ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಹೆಚ್ಚು ಜನ ಕೃಷಿಕರು ಇದರ ಸಾಗುವಳಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅನೇಕ ಕಾರಣಗಳಿಂದಾಗಿ ಈ ತಾಳೆ ಬೆಳೆ ಅನ್ನುವಂಥದ್ದು ಕೃಷಿಕರಿಗೆ ಆಪ್ತವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ತಾಳೆ ಬೆಳೆ ಅಂತ ಅಂದರೆ ಏನು, ಇದರ ಮಹತ್ವ ಏನು, ಪ್ರಾಮುಖ್ಯತೆ ಏನು, ತಾಳೆ ಬೆಳೆಯನ್ನ ಬೆಳೆಯುವ ಮೂಲಕ ನಮ್ಮ ಕೃಷಿಕರು ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು, ಹೇಗೆ ಈ ಬೆಳೆಯನ್ನ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಅರಕಲಗೂಡಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಿ ರಾಜೇಶ್ ಅವರು. ರಾಜೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ತಾಳೆ ಬೆಳೆ ಹೆಚ್ಚು ಜನಪ್ರಿಯವಾಗ್ತಾ ಇದೆ, ಹೆಚ್ಚು ಜನ ಇದರ ಒಂದು ಸಾಗುವಳಿಯನ್ನ ಇತ್ತೀಚಿನ ದಿವಸದಲ್ಲಿ ಮಾಡ್ತಾ ಇದ್ದಾರೆ. ಈ ಬೆಳೆಯ ಒಂದು ಪರಿಚಯವನ್ನ ಮಾಡಿಕೊಡಿ. ತಾಳೆ ಬೆಳೆ ಅಂತ ಅಂದ್ರೆ ಇದನ್ನ ಎಣ್ಣೆ ತಾಳೆ ಅಂತ ಕೂಡ ನಾವು ಕರಿತೀವಿ. ಇದನ್ನ ನಮ್ಮ ಮಲ್ನಾಡು ಭಾಗದಲ್ಲಿ ಮತ್ತು ಅರೆ ಮಲ್ನಾಡು ಭಾಗದಲ್ಲಿ ಸ್ವಲ್ಪ ಹೆಚ್ಚಿನದಾಗಿ ರೈತರು ಬೆಳೀತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಈ ಬೆಳೆ ಪ್ರಮುಖವಾಗಿ ನಾವೇನು ಪಾಮ್ ಆಯಿಲ್ ಅಂತ ಕರಿತೀವಲ್ಲ, ತಾಳೆ ಎಣ್ಣೆ, ಇದಕ್ಕೆ ಈ ಪರ್ಪಸ್ಗೋಸ್ಕರ ನಾವು ಬೆಳೀತಾ ಇರೋದು. ತಿಂತಕ್ಕಂತ ಎಣ್ಣೆ, ನಾವು ಅಡಿಗೆಗೆ ಬಳಸ್ತಕ್ಕಂತ ಎಣ್ಣೆ ಇತ್ತು. ಹಾಗಾಗಿ ಅದರ ಉತ್ಪಾದನೆಗೋಸ್ಕರ ನಾವು ಇದನ್ನ ತಾಳೆ ಗೊನೆಗಳನ್ನ ನಾವು ಪಡ್ಕೊಳ್ಳೋದಕ್ಕೋಸ್ಕರ ತಾಳೆ ಬೆಳೆಯನ್ನ ನಾವು ಮಾಡ್ತೀವಿ. ನಾವು ಇದ್ರ ಬಗ್ಗೆ ಪರಿಚಯ ಹೇಳಬೇಕು ಅನ್ನೋದಾದ್ರೆ, ಇದು ಸೌತ್ ಈಸ್ಟ್ ಏಷ್ಯಾ ಅಂದ್ರೆ ನಮ್ಮ ಇಂಡೋನೇಷ್ಯಾ, ಮಲೇಷ್ಯಾ ಇಲ್ಲೆಲ್ಲ ಏನಿದೆ ಅಲ್ಲಿ ಸ್ವಾಭಾವಿಕವಾಗಿ ಕಾಡಿನಲ್ಲಿ ನೈಸರ್ಗಿಕವಾಗಿ ಬೆಳೀತಕ್ಕಂತಹ ಬೆಳೆ ಇದು. ಈಗಲೂ ನಾವು 80-85% ನಮಗೆ ಬೇಕಾಗಿರ್ತಕ್ಕಂತಹ ತಾಳೆಗೊನೆನ ಅಲ್ಲಿಂದಾನೇ, ಇಂಡೋನೇಷ್ಯಾ ಮತ್ತೆ ಮಲೇಷ್ಯಾದಿಂದಾನೇ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇಂಪೋರ್ಟ್ನ ನಾವು ಯಾವಾಗಲೂ ಕಡಿಮೆ ಮಾಡಬೇಕಾಗುತ್ತೆ, ಸ್ವಾವಲಂಬಿಗಳಾಗಬೇಕಾಗುತ್ತೆ. ಹಾಗಾಗಿ ನಮ್ಮ ದೇಶಕ್ಕೆ ಈ ಬೆಳೆಯ ಅಗತ್ಯ ತುಂಬಾ ಇದೆ. ಮತ್ತೆ ಸರ್ಕಾರ ಇದಕ್ಕೆ ಬೆಂಬಲ ಬೆಲೆಯನ್ನು ಕೂಡ ಇದೆ. ಬಹುವಾರ್ಷಿಕ ಬೆಳೆ ಆದ್ರೆ ಇದು ಬೆಂಬಲ ಬೆಲೆಗೆ ಒಳಪಡ್ತಕ್ಕಂತಹ ಬೆಳೆ ಇದು. ಇದಕ್ಕೆ ಯಾವಾಗಲೂ ಒಂದು 13 ರೂಪಾಯಿ ಕೆಜಿಗೆ ರೇಟ್ ಫಿಕ್ಸ್ ಮಾಡಿದೆ ಸರ್ಕಾರ. ಯಾಕೆ ಅಂತ ಅಂದ್ರೆ ಇದನ್ನ ಎಣ್ಣೆ ತಾಳೆ ಇದನ್ನ ಪ್ರೋತ್ಸಾಹ ಮಾಡಬೇಕು, ನಾವು ಸ್ವಲ್ಪ ಜಾಸ್ತಿ ಉತ್ಪಾದನೆ ಮಾಡಿ ಇಂಪೋರ್ಟ್ ಮಾಡೋದನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದೀವಿ. ಏನು ಈ ಬೆಳೆಯ ಮಹತ್ವ? ಈ ಬೆಳೆ ನಾನು ಹೇಳಿದಾಗೆ ಎಣ್ಣೆಗೋಸ್ಕರ ನಾವು ಬಳಕೆ ಮಾಡ್ತೀವಿ, ಹಾಗಾಗಿ ನಾವು ಇದನ್ನ ಬೆಳೆಯನ್ನ ಕೈಗೊಳ್ತಾ ಇದೀವಿ. ತಾಳೆ ಬೆಳೆಯನ್ನ ನಮ್ಮ ಭಾಗದಲ್ಲಿ ಮಾಡಬಹುದಾ? ಇದಕ್ಕೆ ಎಂತಹ ವಾತಾವರಣ ಮತ್ತೆ ಮಣ್ಣು ಬೇಕಾಗುತ್ತೆ? ಇದು ಸರ್ ಸ್ವಲ್ಪ ನೀರಾವರಿ ಚೆನ್ನಾಗಿರ್ತಕ್ಕಂತಹ ರೈತರು ಇದನ್ನ ಕೈಗೊಳ್ಳೋದು ಒಳ್ಳೇದು. ಅತಿ ನೀರಿಗೆ ಸ್ವಲ್ಪ ಕಷ್ಟ ಇರತಕ್ಕಂತಹ ರೈತರು ಇದನ್ನ ಮಾಡದೇ ಇರೋದೇ ಸೂಕ್ತ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಮಾತಾಡಿದ್ರೆ ಒಂದು 5-6 ತಾಲೂಕಲ್ಲಿ ಇದು ಬೆಳೆಯಂತಹ ಬೆಳೆನೇ ಇದು. ಯಾಕಂದ್ರೆ ನೀರಾವರಿ ನಮ್ಮಲ್ಲಿ ಇದ್ದಿದ್ರಲ್ಲಿ ಸ್ವಲ್ಪ ನಮ್ದು ಮಲ್ನಾಡು ಮತ್ತೆ ಅರೆ ಮಲ್ನಾಡು ಪ್ರದೇಶ ಇರೋದ್ರಿಂದ ನೀರಾವರಿಯಲ್ಲಿ ನಮ್ಮ ಸ್ವಲ್ಪ ತಾಲೂಕುಗಳು ಚೆನ್ನಾಗಿದ್ದಾವೆ, ಹಾಗಾಗಿ ಬೆಳಿಬಹುದು. ಸೇಮ್ ಅಡಿಕೆ ಏನು ವಾತಾವರಣ ಕೇಳುತ್ತೆ ಅದೇ ವಾತಾವರಣನ ಇದು ಕೂಡ ಕೇಳುತ್ತೆ, ಅಡಿಕೆ ತರನೇ ನೀರು ಕೂಡ ಕೇಳುತ್ತೆ. ಹಾಗಾಗಿ ಇದನ್ನ ನಾವು ಅದೇ ಪ್ರದೇಶದಲ್ಲಿ ಬೆಳಿಬಹುದು. ಒಂದು ಕೆಂಪು ಮಣ್ಣು ಅಥವಾ ಮರಳು ಮಿಶ್ರಿತ ಮಣ್ಣು, ಇದ್ರೆ ಇದಕ್ಕೆ ಸೂಕ್ತ. ಕಪ್ಪು ಮಣ್ಣಲ್ಲಿ ಬೆಳಿಬಾರದು ಅಂತೇನಿಲ್ಲ, ಬೆಳಿಬಹುದು. ಸೂಕ್ತವಾದದ್ದು ಕೆಂಪು ಮಣ್ಣು. ಮತ್ತೆ ನೀರಾವರಿ ಸ್ವಲ್ಪ ನಾನು ಹೇಳಿದಾಗೆ ಅಡಿಕೆ ತರ ಸ್ವಲ್ಪ ಅಧಿಕವಾಗಿರ್ಬೇಕು, ನೀರು ಚೆನ್ನಾಗಿರ್ಬೇಕು. ನೀರಂದ್ರೆ ನಾವು ನೀರು ಜಾಸ್ತಿ ಕೊಡಬೇಕು ಅಂತಲ್ಲ, ಅಲ್ಲಿ ಮಾಯಿಶ್ಚರ್ ಮಣ್ಣಲ್ಲಿ ತೇವಾಂಶವನ್ನ ಕಾಪಾಡುವಷ್ಟು ನೀರಿದ್ರೆ ಸಾಕು ನಮ್ಗೆ. ಪ್ರತಿನಿತ್ಯ ಅದರಲ್ಲಿ ಮಣ್ಣಲ್ಲಿ ತೇವಾಂಶ ಮೇಂಟೈನ್ ಮಾಡಿದ್ರೆ ಆಗತ್ತೆ. ಇದರಲ್ಲಿ ಹೇಗೆ ಇದನ್ನ ಹಾಕಳ ಅಂತದ್ದು ಅಂತ ಅಂದ್ರೆ, ಎಷ್ಟಡಿ ಅಂತರ ಇರಬೇಕು ಸಾಲಿನಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ, ಮತ್ತೆ ಯಾವ ಸಂದರ್ಭದಲ್ಲಿ ನಾಟಿ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ? ಇದನ್ನ ನಾವು ಮೇ ಅಥವಾ ಜೂನ್ ತಿಂಗಳಲ್ಲಿ ನಾಟಿ ಮಾಡಕ್ಕೆ ಸೂಕ್ತ ಅಂತ ಹೇಳ್ತೀವಿ. ಯಾಕಂದ್ರೆ ಮೇ ಎಂಡಂಗೆ ನಾವು ನಾಟಿ ಮಾಡಿದ್ರೆ ಜೂನ್ ತಿಂಗಳಲ್ಲಿ ನಮ್ದು ಮಾನ್ಸೂನ್ ಕಮೆನ್ಸ್ ಆಗುತ್ತೆ. ಮಾನ್ಸೂನ್ ಬಂದಾಗ ಅವು ನಮ್ಗೆ ನೀರಾವರಿ ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ, ವಾತಾವರಣ ಕೂಡ ತಂಪಾಗಿರ್ತದೆ, ಗಿಡಗಳು ಚೆನ್ನಾಗಿ ಬೆಳಿಲಿಕ್ಕೆ ಸಹಾಯ ಆಗುತ್ತೆ. ಒಂದು ಎಕರೆಗೆ ಸರಿಸುಮಾರು 63 ಗಿಡಗಳನ್ನ ನಾವು ನಾಟಿ ಮಾಡ್ತೀವಿ. ಇದನ್ನ ನಾವು ತ್ರಿಭುಜಾಕಾರದಲ್ಲಿ ನಾಟಿ ಮಾಡ್ತೀವಿ, ಟ್ರಯಾಂಗಲ್ ಸಿಸ್ಟಮ್ ಆಫ್ ಪ್ಲಾಂಟಿಂಗ್ ಅಂತೀವಿ. ಅಂದ್ರೆ ಒಂದು ಗಿಡದಿಂದ ಒಂದು ಗಿಡಕ್ಕೆ 9 ಮೀಟರ್, ಮತ್ತೆ ಇನ್ನೊಂದು ಎರಡು ಗಿಡದಿಂದ ತಗೊಂಡು ಮತ್ತೆ 9 ಮೀಟರ್ ಮಾಡಿ ಟ್ರಯಾಂಗಲ್ ಸಿಸ್ಟಮ್ ಮಾಡ್ತಾ ಹೋಗ್ತೀವಿ. ಒಟ್ಟಿನಲ್ಲಿ ಫೈನಲ್ ಇದೂ ಸಾಲ್ ಬಂದೇ ಬರುತ್ತೆ, ಆದ್ರೆ ಸಾಲ್ ಟ್ರಯಾಂಗಲ್ ಸಿಸ್ಟಮ್ ಅಲ್ಲಿ ಹೋಗುತ್ತೆ, ಅಂದ್ರೆ ಸ್ವಲ್ಪ ಒಂದು ಸಾಲ್ ಜಿಗ್ಜ್ಯಾಗ್ ಅಲ್ಲಿ ಬಂದಂಗ್ ಬರುತ್ತೆ. ಹಾಗಾಗಿ ಟ್ರಯಾಂಗಲ್ ಸಿಸ್ಟಮ್ ಅಲ್ಲಿ ಕೂರಿಸಿದಾಗ ನಾವು ತೆಂಗನ್ನ 30 ಅಡಿಗೆ ಹಾಕಿದಾಗ 49 ಗಿಡ ಕೂರ್ತವೆ. ಇದನ್ನ ಟ್ರಯಾಂಗಲ್ ಸಿಸ್ಟಮ್ ಮಾಡೋದ್ರಿಂದ ಇದು 63 ಸಸಿ ಕೂರ್ತವೆ ಒಂದು ಎಕರೆಗೆ. ಏನಕ್ಕೆ ತ್ರಿಕೋಣಾಕೃತಿಯಲ್ಲಿ ಇದನ್ನ ನೆಡಬೇಕು? ಗಿಡ ಗಾಳಿ ಬೆಳಕನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮತ್ತೆ ಹೆಚ್ಚು ಗಿಡಗಳನ್ನ ಕೂರಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ಲಾಂಟಿಂಗ್ ಅನ್ನ ಶಿಫಾರಸ್ ಮಾಡ್ತಾ ಇದೀವಿ. ಚೌಕಾಕಾರದಲ್ಲಿ ಮಾಡಲೇಬಾರ್ದು ಅಥವಾ ಮಾಡಬಾರ್ದು ಅಂತೇನಿಲ್ಲ, ಮಾಡಿದ್ರೆ ಗಿಡಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಅಲ್ಲಿ ಇನ್ನು ಗಾಳಿ ಬೆಳಕು ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಗಿಡಗಳಿಗೆ, ಅಂದ್ರೆ ಅವಾಗ ನಮ್ಗೆ ಇಳುವರಿ ಲೆಕ್ಕ ಮಾಡಿದಾಗ ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಅನ್ನೋ ದೃಷ್ಟಿಯಿಂದ ನಾವು ತ್ರಿಭುಜಾಕಾರದಲ್ಲಿ ಹಾಕಿ 63 ಗಿಡಗಳನ್ನ ಕೂರ್ಸಕ್ಕೆ ಶಿಫಾರಸ್ ಮಾಡ್ತೀವಿ. ಕನಿಷ್ಠ 9 ಮೀಟರ್ ಅಂತರ ಇರಲೇಬೇಕಾಗುತ್ತೆ. ಕನಿಷ್ಠ 9 ಮೀಟರ್ ಅಂತರ ಇಡಲೇಬೇಕು, ಇಲ್ಲ ಅಂತಂದ್ರೆ ಸ್ವಲ್ಪ ಜಾಸ್ತಿ ಗಾಳಿ ಬೆಳಕಿಗೆ ಕೊರತೆ ಉಂಟಾಗ್ಬಿಡುತ್ತೆ, ಅವು ಗರಿಗಳು ಕೂಡ್ತವೆ. ಅವಾಗ ನಮ್ಗೆ ಗಾಳಿ ಬೆಳಕಿಂದ ಕೊರತೆ ಆಯ್ತು ಅಂದ್ರೆ ಇಳುವರಿ ಮೇಲೆ ಅದು ಪರಿಣಾಮ ಬೀರುತ್ತೆ. ಹಾಗಾಗಿ 9 ಮೀಟರ್ ಮಾಡೋದು ಸೂಕ್ತ. ಸಾಮಾನ್ಯವಾಗಿ ಇದನ್ನ ಪರ್ಯಾಯ ಬೆಳೆಯಾಗಿ ಇವತ್ತು ನೋಡ್ತಾ ಇದ್ದಾರೆ. ಯಾವ ಬೆಳೆಗಳಿಗೆ ಪರ್ಯಾಯವಾಗಿ ಅಥವಾ ಯಾವ ಬೆಳೆಗಳಿಗೆ ಅಂತರ್ ಬೆಳೆಯಾಗಿ ತಾಳೆಯನ್ನ ಬೆಳೆದುಕೊಳ್ಬಹುದು ಅಂತ? ತಾಳೆನ ಎಲ್ಲೂ ನಾವು ಅಂತರ್ ಬೆಳೆಯಾಗಿ ಬೆಳೆಯೋದಿಲ್ಲ, ಆದ್ರೆ ತಾಳೆಯಲ್ಲಿ ನಾವು ತುಂಬಾ ಬೆಳೆಗಳನ್ನ ಅಂತರ್ ಬೆಳೆಯಾಗಿ ಬೆಳಿಬಹುದು. ಪರ್ಯಾಯ ಬೆಳೆಯಾಗಿ ಯಾವ್ದಕ್ ನೋಡ್ತಾ ಇದೀವಿ ಅಂದ್ರೆ, ನಾವು ಅಡಿಕೆಗೆ ಪರ್ಯಾಯವಾಗಿ ನೋಡ್ತಾ ಇದೀವಿ. ಅಡಿಕೆದು ನಾನು ಇದ್ರ ಸಂದರ್ಭದಲ್ಲಿ ಒಂದು ಸಣ್ಣ ಸ್ಟಾಟಿಸ್ಟಿಕ್ಸ್ ಹೇಳ್ಬಿಡ್ತೀನಿ, ತುಂಬಾ ಇಂಟ್ರೆಸ್ಟಿಂಗ್ ಸ್ಟಾಟಿಸ್ಟಿಕ್ಸ್ ಇದು. ನಮ್ಮ ಕರ್ನಾಟಕದಲ್ಲಿ ಮಾತಾಡೋದಾದ್ರೆ ಅಡಿಕೆ ಬೆಳೆ 2018 ನಮ್ಮಲ್ಲಿ 300,000 ಹೆಕ್ಟೇರ್ ಅಡಿಕೆ ಇತ್ತು. ಇವಾಗ ಅಂದ್ರೆ 5-6 ವರ್ಷದಿಂದ ಈಚೆಗೆ ಅದು 700,000 ಹೆಕ್ಟೇರ್ಯಿಂದ 800,000 ಹೆಕ್ಟೇರ್ಗೆ ತಲುಪಿದೆ. ದ್ವಿಗುಣಕ್ಕಿಂತಲೂ ಜಾಸ್ತಿ ಜಾಸ್ತಿ ಆಗಿದೆ. ಏನದು ಬೆಳೆ ದ್ವಿಗುಣ ಆಗಿದೆಯಲ್ಲ, ಅದು ಯಾವುದು ಇನ್ನೂ ಫಲ ಕೊಡ್ತಾ ಇಲ್ಲ. ಎಲ್ಲಾ ಸಸಿಗಳು ಇವಾಗಿನ್ನು ಈಗ 2018 ಹಾಕಿದ್ದು ಈ ವರ್ಷಕ್ಕಿನ್ನು ಫಲ ಬಿಡಬೇಕು. ಇನ್ನು 2018, 2019, 2020, 2021 ಹಾಕಿರೋದೆಲ್ಲಾನು ಕೂಡ ಚಿಕ್ಕ ಸಸಿಗಳಿದ್ದಾವೆ. ಇವೆಲ್ಲ 2030 ಋತುಗೆ ಸಂಪೂರ್ಣವಾಗಿ ಬೆಳೆ ಫಸಲು ಕೊಡಕ್ ಶುರು ಆಗ್ತವೆ. ಅವಾಗ ನಮ್ಗೆ ಉತ್ಪಾದನೆ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಆ ಸಂದರ್ಭದಲ್ಲಿ ನಮ್ಗೆ ಅಡಿಕೆ ಬೆಳೆ, ನಿಮ್ಗೆ ಗೊತ್ತಿರತಕ್ಕಂಗೆ ಅಡಿಕೆ ಬೆಳೆ ಬೇರೆ ಯಾವ್ದಕ್ಕೂ ಬಳಕೆ ಜಾಸ್ತಿ ಇಲ್ಲ. ನಾವು ಏನ್ ಸುಪಾರಿಗೆ ಬಳಸ್ತೀವಿ ಅಂದ್ರೆ ಖಾದ್ಯ ಮಾಡಕ್ಕೆ, ಇದಕ್ಕೆ ಗುಟ್ಕಾ ಮತ್ತೆ ಸುಪಾರಿಗೆ ಏನಕ್ಕೆ ಬಳಸ್ತೀವಿ, ನಮ್ಮ ಅಡಿಕೆ ಬೆಳೆ ಪ್ರೊಡಕ್ಷನ್ ಅಲ್ಲಿ 85% ಅದನ್ನ ಗುಟ್ಕಾ ಪರ್ಪಸ್ ಗೆ ಬಳಸೋದು. ಇನ್ನು ಕಲರ್ ಡೈಯಿಂಗ್ ಅವೆಲ್ಲ ಸ್ವಲ್ಪ ಬೇರೆ ಬೇರೆ ಅದರ್ ಪರ್ಪಸಸ್ ಗೆ ಅಂತಂದ್ಬಿಟ್ಟು ಏನೊಂದು 10%-15% ಬಳಸಿದ್ರೆ ಅದೇ ಹೆಚ್ಚು. ಇನ್ನು ಅದ್ರ ಬಗ್ಗೆ ಸ್ವಲ್ಪ ಸಂಶೋಧನೆ ಎಲ್ಲ ನಡೀತಾ ಇದೆ. ಹಾಗಾಗಿ ನಮ್ಗೆ ಬಳಕೆ ನಾವು ಬರೀ ಅದನ್ನ ಸುಪಾರಿಗೆ ಮಾತ್ರ ಮಾಡ್ತಾ ಇರೋದ್ರಿಂದ ಅದು ಈ ರೀತಿ ಉತ್ಪಾದನೆ ಜಾಸ್ತಿ ಪ್ರಮಾಣದಲ್ಲಿ ಬಂದಾಗ ಇನ್ನು ರೇಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವತ್ತು ಉತ್ತಮವಾದ ಬೆಲೆ ದೊರಕ್ತಾ ಇದೆ, ಅದು ಸಂತೋಷ. ಆದ್ರೆ ಮುಂದಕ್ಕೂ ಕೂಡ ನಾವು ಸ್ವಲ್ಪ ಇದ್ರ ಬಗ್ಗೆ ಜಾಗರೂಕರಾಗಿರ್ಬೇಕಾಗುತ್ತೆ. ಹಾಗಾಗಿ ಇಷ್ಟೊಂದು ಬೆಳೆ ಪ್ರಮಾಣ ಜಾಸ್ತಿ ಆಗ್ತಾ ಇರೋದ್ರಿಂದ ಇನ್ಕೇಸ್ ಆ ತರ ಆದ್ರೆ ಮತ್ತೆ ಕೆಲವು ಕಡೆ ಈಗ ಮಲೆನಾಡು ಪ್ರದೇಶದಲ್ಲಿ ಅಡಿಕೆ ಎಲೆ ಚುಕ್ಕಿ ರೋಗದಿಂದ ಸ್ವಲ್ಪ ಕೆಲವು ರೈತರು ಸಮಸ್ಯೆಗೆ ಒಳಗಾಗಿದ್ದಾರೆ. ಅದಕ್ಕೆಲ್ಲ ಪರ್ಯಾಯ ಬೆಳೆ ಯಾವುದು ಅಂತ ಅಂದ್ರೆ ತಾಳೆ ಬೆಳೆ, ಪರ್ಯಾಯ ಬೆಳೆ ಅಂತ ಹೇಳ್ತೀವಿ. ನೀವು ಎಕನಾಮಿಕ್ಸ್ ವೈಸ್ ವರ್ಕೌಟ್ ಮಾಡಿದಾಗ ಅಡಿಕೆಗೆ ಸರಿ ಸಮಾನ ಅಂತ ಹೇಳಕ್ ಬರದೇ ಇದ್ರು, ಇದು ಫ್ಯೂಚರ್ ಕ್ರಾಪ್. ಯಾಕಂದ್ರೆ ಇದು ಯಾವತ್ತಿದ್ರು ನಾವು ಇದನ್ನ ಖಾದ್ಯ ತೈಲವಾಗಿ ನಾವು ಬಳಕೆ ಮಾಡೋದ್ರಿಂದ ಅದು ಕಡ್ಡಾಯವಾಗಿ ನಮಗೆ ಬೇಡಿಕೆ ಇದ್ದೇ ಇರುತ್ತೆ. ಹಾಗಾಗಿ ಇದನ್ನ ಮುಂದೆ ನಾವು ಫ್ಯೂಚರ್ ಕ್ರಾಪ್ ಅಂತ ಕರಿತೀವಿ, ಮತ್ತೆ ಆಲ್ಟರ್ನೇಟ್ ಕ್ರಾಪ್ ಅಂತ ಕೂಡ, ಪರ್ಯಾಯ ಬೆಳೆ ಅಂತ ಕೂಡ ಕರಿತೀವಿ ಅಡಿಕೆಗೆ. ಹಾಗಾಗಿ ಈಗ ನಾವು ಇದನ್ನ ನಾವು ಕಾಸ್ಟ್ ಆಫ್ ಕಲ್ಟಿವೇಶನ್ ಅಲ್ಲಿ ಮಾತಾಡಿದ್ರೆ ನಮ್ಗಿದು ಇಳುವರಿ ಒಂದು ಎಕರೆಗೆ ಸಾಧಾರಣ. ಆಂಧ್ರಪ್ರದೇಶಲ್ಲೆಲ್ಲ ನಾವು ಇದನ್ನ ಕಂಪೇರ್ ಮಾಡಂಗಿಲ್ಲ, ನಾವು ಕರ್ನಾಟಕದ ಇಲ್ಡಿಗೆ. ಆಂಧ್ರಪ್ರದೇಶ ಅವರು ನಮ್ಗಿಂತ ಬಹಳಷ್ಟು ಮುಂದಿದ್ದಾರೆ. ಒಂದು ಎಕರೆಗೆ ನಾವು 10 ಟನ್ ಇಳುವರಿ ಬರುತ್ತೆ ಅಂತ ಒಂದು ಅಂದಾಜಲ್ಲಿ ನಮ್ಮ ಕರ್ನಾಟಕದ ಇದನ್ನ ಹೇಳ್ತೀವಿ ಒಂದು ವರ್ಷಕ್ಕೆ. ಆಂಧ್ರಪ್ರದೇಶದಲ್ಲಿ ಅವ್ರು 25-30 ಟನ್ ಕೂಡ ತಗೊಳ್ಳೋರಿದ್ದಾರೆ. ಹಾಗಾಗಿ ನಾವು 10 ಟನ್ ಅನ್ನ ನಮ್ಗೆ ಇವತ್ತಿನ ಮಾರುಕಟ್ಟೆ ಬೆಲೆಗೆ ನಾವು ಒಂದು 11-12 ರೂಪಾಯಿ ಇಟ್ಕೊಂಡ್ರು ಕೂಡ ನಮ್ಗೆ 1,20,000-1,30,000 ತನಕ ಎಲ್ಲ ಬರುತ್ತೆ ನಮ್ಗಿದು. ಮತ್ತೆ ನಮ್ದು ಸರ್ಕಾರ ಕೂಡ ಅದನ್ನ ಗ್ಯಾಪ್ ವೈಬಿಲಿಟಿ ಗ್ಯಾಪ್ ಅಂತ ಅಂದ್ಬಿಟ್ಟು ಅದನ್ನ MSP ನಮ್ಮ ಏನು ಉಳಿದಿರುತ್ತಲ್ಲ ಪ್ರೈಸ್ ಅದನ್ನ ಫಿಲ್ ಮಾಡಿಕೊಡುತ್ತೆ. ಅಂದ್ರೆ 13 ರೂಪಾಯಿ ನಾನು ಏನ್ ಹೇಳಿದೆ ಅಷ್ಟಕ್ಕೆ ಕೊಡುತ್ತೆ. ಹಾಗಾಗಿ ನಮ್ಗೊಂದು 1,35,000 ಇಲ್ಲ 1,30,000 ಒಂದು ಎಕರೆಗೆ ಬಂದ್ರೆ ಖರ್ಚು ಇದ್ರಲ್ಲಿ ತುಂಬಾ ಕಡಿಮೆ. ಖರ್ಚು ತುಂಬಾ ಅಂದ್ರೆ ತುಂಬಾನೇ ಕಡಿಮೆ, ಒಂದು 25-30 ಸಾವಿರ ಖರ್ಚು ತೆಗೆದ್ರು ಒಂದ್ ವರ್ಷಕ್ಕೆ ಒಂದು 90,000-1,00,000 ರೂಪಾಯಿ, 80,000 ರೂಪಾಯಿ ಅಂತೂ ಎತ್ತೋದ್ರು ಕನಿಷ್ಠವಾಗಿ ಸಿಕ್ಕೇ ಸಿಗುತ್ತೆ ರೈತರಿಗೆ. ಹಂಗಾಗಿ 80,000 ರೂಪಾಯಿ ಸಿಗುತ್ತೆ. ಜಾಸ್ತಿ ಭೂಮಿ ಇರ್ತಕ್ಕಂಥ ರೈತರು ಅಂದ್ರೆ ದೊಡ್ಡ ಹಿಡುವಳಿದಾರರು, ಇದನ್ನೆಲ್ಲ ಮಾಡೋದ್ರಲ್ಲಿ ಅವ್ರಿಗೆ, ಮತ್ತೆ ಇದು ಸ್ವಲ್ಪ ಲೇಜಿ ಕ್ರಾಪ್ ಅಂತ ಕೂಡ ಕರಿಬಹುದು. ನಾವು ಜಾಸ್ತಿ ಬೇಸಾಯ ಮಾಡೋ ಅವಶ್ಯಕತೆ ಇಲ್ಲ. ಏನಿದಕ್ಕೆ ನಾವು ವರ್ಷಕ್ಕೊಂದು 2 ಸಲಿ ಮೇಲೆ ಗೊಬ್ಬರ ಕೊಡ್ಬೇಕು ಇದಕ್ಕೆ. ಇದಕ್ಕೇನು ತುಂಬಾ ಆಳವಾಗಿ ಗುಣಿ ಮಾಡಂಗಿಲ್ಲ, ಯಾಕಂದ್ರೆ ಬೇರ್ಗಳು ಮೇಲೆ ಇರೋದ್ರಿಂದ ಮೇಲೆ ಗೊಬ್ಬರ ಕೊಡಬೇಕು. ಒಂದು 2 ಸಲಿ ಗೊಬ್ಬರ ಕೊಟ್ಟರು ಸಾಕು. ಮತ್ತೆ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ ರೈತರಿಗೆ, ಇದು ಯಾವುದೇ ರೀತಿಯ ರೋಗ ಮತ್ತೆ ರುಜಿನಗಳು ಕೀಟಕ್ಕೆ ಇದು ಒಳಗಾಗಿಲ್ಲ ಈ ಬೆಳೆಯಲ್ಲಿ. ಇದರಲ್ಲಿ ರೋಗ ಕೀಟಕ್ಕೆ ಸ್ಪ್ರೇ ಮಾಡುವಂತಹ ಅವಶ್ಯಕತೆ ಇಲ್ಲ, ಯಾವ್ದು ರೆಕಮೆಂಡೇಶನ್ಸ್ ಇಲ್ಲ, ರೋಗ ಕೀಟ ಇದರಲ್ಲಿ ಗುರುತಿಸಿಕೊಂಡು ಇಲ್ಲ, ಅದಕ್ಕೆ ಬೇರೆ ರೀತಿ ಸ್ಪ್ರೇ ಮಾಡೋರಿಂದ ರೆಕಮೆಂಡೇಶನ್ ಯಾವುದೂ ಇಲ್ಲ. ಹಂಗಾಗಿ ಆ ರೋಗ ರುಜಿನದ ಇವ್ರಿಗೆ ಏನು ಖರ್ಚು ಬರೋದೇ ಇಲ್ಲ. ರೈತರಿಗೆ ಬರೋ ಖರ್ಚು ಒಂದೇ, ಅದಕ್ಕೆ ಗುಣಿ ಮಾಡ್ತಕ್ಕಂಥದ್ದು, ಗುಣಿನೂ ನೀವು ಆಳ್ವಾಗಿ ಮಾಡ್ಬೇಕಾಗಿಲ್ಲ ಅಂತ ಹೇಳಿ, ಯಾಕಂದ್ರೆ ಬೇರೆ ಮೇಲೆ ಇರೋದ್ರಿಂದ ಅದಕ್ಕೂ ಏನ್ ಜಾಸ್ತಿ ಲೇಬರ್ ಖರ್ಚಾಗೋದಿಲ್ಲ. ಮತ್ತೆ ಅದಕ್ಕೆ ಗೊಬ್ಬರ ಕೊಡುವಂಥದ್ದು, ನೀವು ಅದು ಕೆಮಿಕಲ್ ಗೊಬ್ಬರ ಪ್ಲಸ್ ಕೊಟ್ಟಿಗೆ ಗೊಬ್ಬರ, ಒಂದ್ಸಲಿ ಕೆಮಿಕಲ್ ಗೊಬ್ಬರ ಕೊಡೋದು, ಒಂದ್ಸಲಿ ಕೊಟ್ಟಿಗೆ ಗೊಬ್ಬರ ಕೊಡೋದು ಕೊಟ್ರೆ ಸಾಕು. ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಸಾಯ ಮಾಡ್ತೀವಿ, ಇನ್ನೂ ಹೆಚ್ಚಿನ ಇಳುವರಿ ತಗೋತೀವಿ, ಸ್ವಲ್ಪ ಲಘು ಪೋಷಕಾಂಶಗಳು ಚೆನ್ನಾಗಿ ಕೊಡ್ತೀವಿ ಅಂದ್ರೆ 3ನೇ ಸಲಿ ಕೊಟ್ರೆ ಇನ್ನೂ ಇಲ್ಲಿ ಸ್ವಲ್ಪ ಇಳುವರಿ ಹೆಚ್ಚಾಗುತ್ತೆ. ಹಂಗಾಗಿ ಖರ್ಚು ಇದರಲ್ಲಿ ಕಡಿಮೆನೆ, ಗೊಬ್ಬರ ಮತ್ತೆ ಲೇಬರ್ ಖರ್ಚು ಬಿಟ್ರೆ ಬೇರೆ ಇನ್ಯಾವುದು ಖರ್ಚು ಇದರಲ್ಲಿ ಇಲ್ಲ. ಹಾಗಾಗಿ ಇದು ರೈತರಿಗೆ ತುಂಬಾ ಉಪಯೋಗಿ ಬೆಳೆ ಅಂತ ಹೇಳ್ಬೋದು. ಮತ್ತೆ ಇದರಲ್ಲಿ ನಾನೀಗ ಇದು ಹೇಳಿದ್ದು ಬರೀ ತಾಳೆ ಬೆಳೆದು ಎಕನಾಮಿಕ್ಸ್ ಹೇಳಿದೆ. ಮತ್ತೆ ಇದ್ರ ಜೊತೆಗೆ ನಾವೀಗ ಅಂತರ್ ಬೆಳೆಯಾಗಿ ಕೆಲವು ಬೆಳೆಗಳನ್ನ ಬೆಳಿಬಹುದು. ಯಾಕಂದ್ರೆ ಇದು ನೀರು ಚೆನ್ನಾಗಿರ್ತಕ್ಕಂಥ ಪ್ರದೇಶದಲ್ಲಿ ಬೆಳೆಯೋದು, ಮಲೆನಾಡು ಅರೆ ಮಲೆನಾಡು ಪ್ರದೇಶದಲ್ಲಿ ಬೆಳೆತಕ್ಕಂಥ ಬೆಳೆ ಅಂತ ನಾವು ಹೇಳಿದೀವಿ. ಬಯಲುಸೀಮೆಲೂ ಬೆಳಿಬಾರ್ದು ಅಂತೇನಿಲ್ಲ, ಆಂಧ್ರ ಪ್ರದೇಶದಲ್ಲೆಲ್ಲ ಬೆಳೆಯೋದು ಬಯಲುಸೀಮೆಲೆ, ಅಂದ್ರೆ ಅವ್ರು ನೀರು ಚೆನ್ನಾಗಿದೆ. ಈಸ್ಟ್ ಗೋದಾವರಿ, ವೆಸ್ಟ್ ಗೋದಾವರಿ ಅಂತ ಜಿಲ್ಲೆಗಳಿದಾವೆ, ಅಲ್ಲೆಲ್ಲ ನೀರು ಚೆನ್ನಾಗಿದೆ, ಹಾಗಾಗಿ ಬೆಳೀತಾ ಇದಾರೆ. ನೀರು ಚೆನ್ನಾಗಿರೋರು ಯಾರು ಬೇಕಾದ್ರೂ ಬೆಳಿಬಹುದು ಇದನ್ನ, ಬಯಲುಸೀಮೆಲೂ ಕೂಡ ಬೆಳಿಬಹುದು. ಅವರು ಕಾಳುಮೆಣಸು, ಕೋಕೋ ಮತ್ತೆ ಅಡಿಕೆನೂ ಕೂಡ ಇದರಲ್ಲಿ ಒಂದ್ ಸಾಲ ಮಾತ್ರ, ಮತ್ತೆ ಜಾಸ್ತಿ ಗ್ಯಾಪ್ ಇದೆ ಅಂತ ಅಂದ್ಬಿಟ್ಟು 2 ಸಾಲನ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಅಡಿಕೆ ಬೇಕಾದ್ರೆ ಒಂದ್ ಸಾಲು ಬೆಳಿಲೇಬೇಕು, ನಾವು ಇದನ್ನ ಅಷ್ಟೇ ಮಾಡ್ಕೊಂಡು ಇರಕ್ಕಾಗಲ್ಲ, ನಮ್ಗೆ ಅಷ್ಟು ವರ್ಕೌಟ್ ಆಗ್ತಾನೆ ಇಲ್ಲ ಅನ್ನೋಂತ ಯಾರೋ ರೈತರಿದ್ರೆ ಒಂದ್ ಸಾಲ ಅಡಿಕೆ ಬೇಕಾದ್ರೆ ಬೆಳಿಬಹುದು. ಅಡಿಕೆ ಒಂದ್ ಸಾಲು, ಅಡಿಕೆ ಹೇಗಿದ್ರು ಅದು ಬೆಳೆದು ಮೇಲೆ ಹೋಗುತ್ತೆ ತಾಳೆಗಿಂತ ಮೇಲೆ, ಇದು ತಾಳೆ ಕೆಳಗಿಡುತ್ತೆ. ತಾಳೆ ಇಳುವರಿ ಒಂಚೂರು ಡಿಫ್ರೆನ್ಸ್ ಆದ್ರೂ ಅಡಿಕೆ ಫಸಲಿಗೆ ನಾವು ಕಂಪೇರ್ ಮಾಡಿದಾಗ ಮ್ಯಾನೇಜಬಲ್ ಅಂತ ಕನ್ಸಿಡರ್ ಮಾಡಬಹುದು. ಕಾಳುಮೆಣಸು ಇವತ್ತಿನ ರೇಟಲ್ಲಿ, ನಮಗೆ ಸ್ಪೈಸಸ್ ಯಾವಾಗ್ಲೂ ನಮ್ಮ ಭಾರತದ ಸ್ಪೈಸಸ್ಗೆ ಒಳ್ಳೆ ಬೇಡಿಕೆ ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಇದ್ದೇ ಇರೋದ್ರಿಂದ ನಮ್ದು ಯಾವಾಗ್ಲೂ ಸ್ಪೈಸ್ ರೇಟ್ ತುಂಬಾ ಕಡಿಮೆ ಆಗೋದಿಲ್ಲ. ಹಂಗಾಗಿ ಸಾಂಬಾರ್ ಪದಾರ್ಥದ ಬೆಳೆಗಳಿಗೆ ನಮ್ಗೆ ಸ್ಕೋಪ್ ಇದೆ. ಇದರಲ್ಲಿ ನಮ್ದು ಕಾಳುಮೆಣಸು ಬೆಳೆ ತುಂಬಾ ಉತ್ತಮವಾದ ಬೆಳೆ, ಇದರಲ್ಲಿ ಚೆನ್ನಾಗಿ ಹಬ್ಸ್ಬೋದು. ನಿಮ್ಗೆ ನೋಡಿರ್ಬೋದು ಅದು ಮೈ ಸ್ವಲ್ಪ ರಫ್ ಆಗಿರುತ್ತೆ, ಹಾಗಾಗಿ ಅದಕ್ಕೆ ಹಿಡ್ಕೊಳ್ಳೋದಕ್ಕೂ ಕೂಡ ಚೆನ್ನಾಗಿ ಗ್ರಿಪ್ ಸಿಗುತ್ತೆ. ನಾವು ಒಂದ್ಸಲಿ ಅಡಿಕೆಯಲ್ಲಿ ಹಬ್ಸಿದಾಗ ಅಡಿಕೆಗೆ ನಿಲ್ಲೋದಿಲ್ಲ ಅನ್ನೋಂತಹ ಮಾತನ್ನ ಕೆಲವು ರೈತರು ಹೇಳ್ತಾರೆ, ತೆಂಗಿಗೆ ಹಬ್ಸೋದು ಸ್ವಲ್ಪ ಕಷ್ಟ ಅನ್ನೋ ಮಾತು ಹೇಳ್ತಾರೆ. ಇದು ತಾಳೆಲ್ಲ ಸಮಸ್ಯೆ ಬರೋದಿಲ್ಲ, ಆರಾಮಾಗಿ ಹಬ್ಬುತ್ತೆ. ಹಂಗಾಗಿ ಎಲ್ಲಾ ಗಿಡಗಳಿಗೂ ಕಾಳುಮೆಣಸು ಹಬ್ಸ್ಬೋದು, ಮಧ್ಯದಲ್ಲಿ ಕೋಕೋ ಬೆಳೆ ಮಾಡಬಹುದು. ಮತ್ತೆ ಇದರಲ್ಲಿ ಕಳೆ ನಿರ್ವಹಣೆ ರೈತರಿಗೆ ಬರೋದೇ ಇಲ್ಲ, ಯಾಕಂದ್ರೆ ಇದೇ ತುಂಬಾ ಶೇಡ್ ಆಗೋದ್ರಿಂದ ಇದರಲ್ಲಿ ಕಳೆ ನಿರ್ವಹಣೆ ಬರೋದೇ ಇಲ್ಲ. ಫಸ್ಟ್ ಒಂದು 4 ವರ್ಷ, ಇದು 4 ಅಥವಾ 5ನೇ ವರ್ಷದಿಂದ ಇಳುವರಿ ಶುರು ಆಗುತ್ತೆ. ಇಳುವರಿ ಶುರು ಆಗಕ್ಕಿಂತ ಮುಂಚೆ ಇವರೊಂದು 3-4 ವರ್ಷ ಅಂತರ್ ಬೆಳೆಯಾಗಿ ಬೇರೆ ಬೇರೆ ಬೆಳೆಗಳನ್ನ, ಬಾಳೆ ಮತ್ತೆ ಬೇರೆ ತರಕಾರಿ ಬೆಳೆಗಳಾಗಿರ್ಬೋದು, ಇತರ ಬೆಳೆಗಳನ್ನ ಬೆಳಿಬಹುದು. ಅದಾದ ನಂತರ ಇಲ್ಲ ಅದ್ರ ಜೊತೆಲೇನೆ ಇವರು ಬೇರೆ ನಾನು ಹೇಳಿದ ಕೋಕೋ, ಕಾಳುಮೆಣಸು, ಮತ್ತೆ ಕಾಳುಮೆಣಸು ಸ್ವಲ್ಪ ಗಿಡ ದೊಡ್ಡದಾದ್ಮೇಲೆ ಹಾಕ್ಬೇಕಾಗುತ್ತೆ. ಕೋಕೋ ಮತ್ತೆ ಬೇರೆ ಗಿಡಗಳನ್ನ ಜೊತೆಗೆ ಅಡಿಕೆ ಗಿಡನ ಜೊತೆಲಿ ಹಾಕ್ಬೋದು. ಬೇಕಂದ್ರೆ ಕೋಕೋಗೂ ಸ್ವಲ್ಪ ಶೇಡ್ ಬೇಕು, 1-2 ವರ್ಷ ಕಳ್ಕೊಂಡ್ಬೇಕಾದ್ರೂ ರೈತರು ಹಾಕ್ಬೋದು. ಹಂಗ ಮತ್ತೆ ಅದರಿಂದನು ಹೆಚ್ಚುವರಿ ಲಾಭ ಸಿಗುತ್ತೆ. ಹಾಗಾಗಿ ನೆಕ್ಸ್ಟ್ ಇದು ಅಡಿಕೆ ಏನಾದ್ರು ರೇಟ್ ಡಿಫ್ರೆನ್ಸ್ ಆಯ್ತಂದ್ರೆ ಅವಕ್ಕೆಲ್ಲ ಇದು ಪರ್ಯಾಯ ಬೆಳೆ ಅಂತ ನಾವು ಪರಿಗಣಿಸ್ತೀವಿ. ಹಾಗಾಗಿ ಇದೊಂದು ಉತ್ತಮವಾದ ಬೆಳೆ. ಈ ಮೇ ಮತ್ತೆ ಜೂನ್ ತಿಂಗಳಲ್ಲಿ ನಾಟಿ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳಿದ್ರಿ. ಈ ನಾಟಿ ಮಾಡುವಂತ ಸಂದರ್ಭದಲ್ಲಿ ನಾವು ಗುಂಡಿಗಳನ್ನ ಎಷ್ಟಡಿ ಆಳ ಮತ್ತೆ ಅಗಲಕ್ಕೆ ತೆಗೆದುಕೊಳ್ಳಿ? ಇದನ್ನು ಸೇಮ್ ನಾವು ತೆಂಗಿನ ಗಿಡ ತರನೇ ಪರಿಗಣಿಸಬಹುದು ಗಿಡನ. ಇದು ಪಾಮ್ ಜಾತಿದೆ ಗಿಡ ಇದು. ಹಾಗಾಗಿ ತೆಂಗಿನ ಗಿಡಕ್ಕೆ ನಾವೇನು ಒಂದು 3 ಅಡಿ ಬೈ 3 ಅಡಿ ಬೈ 3 ಅಡಿ ಅಂದ್ರೆ ಅಗಲ ಉದ್ದ ಆಳ 3 ಬೈ 3 ಬೈ 3 ಅಡಿ ರೆಕಮೆಂಡ್ ಮಾಡ್ತೀವಿ ನಾವು. ಅಷ್ಟನ್ನ ತೆಗೆದು ಅಷ್ಟಕ್ಕೆ ನೆಡಬಾರ್ದು, ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಮತ್ತೆ ಒಳ್ಳೆ ಕೆಂಪು ಮಣ್ಣು ಮತ್ತೆ ಬೇವಿನ ಹಿಂಡಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಗುಂಡಿಗೆ ಹಾಕಿ ಜಸ್ಟ್ ಮೇಲೆ ಆ ಗಿಡದ ಬಾಲ್ ಎಷ್ಟಿರುತ್ತಲ್ಲ, ಮಣ್ಣಿಂದು ಬಾಲ್ ಎಷ್ಟಿರುತ್ತೆ ಅಷ್ಟನ್ನ ಮೇಲೆ ನೆಟ್ಟು ನೀರನ್ನ ಕೊಟ್ಟರೆ ಸಾಕು, ಚೆನ್ನಾಗಿ ಬೆಳೀತಾವೆ ಗಿಡಗಳು. ಕೊಟ್ಟಿಗೆ ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕಾಗುತ್ತೆ? ಕೊಟ್ಟಿಗೆ ಗೊಬ್ಬರ ಈಗ ನಮಗೆ 3 ಬೈ 3 ಬೈ 3 ತೆಗೆದ್ರೆ 1 ಇಂದ 1.5 ಅವರ್ ಬಿಟ್ಟು ಕೊಟ್ಟಿಗೆ ಗೊಬ್ಬರ ಹಾಕಷ್ಟು ಇದು ಸಿಗುತ್ತೆ. ಮತ್ತೆ ನಾವು ಮಣ್ಣು ಹಾಕ್ತೀವಿ, ಇನ್ನು ಬೇವಿನ ಹಿಂಡಿನೂ ಸ್ವಲ್ಪ ಹಾಕ್ತೀವಿ, ಮತ್ತೆ ಅಲ್ಲಿ ತೆಗೆದಿದ್ದಕ್ಕಂಥ ಮಣ್ಣನ್ನು ಮಿಕ್ಸ್ ಮಾಡ್ಕೋತೀವಿ. ಹಾಗಾಗಿ 1 ಬುಟ್ಟಿಯಿಂದ 2 ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಹಾಕೋಬೇಕಾಗುತ್ತೆ, ಸಾಕಾಗುತ್ತೆ. ಇನ್ನು ರಾಸಾಯನಿಕ ಗೊಬ್ಬರ ಮತ್ತೆ ಕೊಟ್ಟಿಗೆ ಗೊಬ್ಬರ ಎರಡನ್ನೂ ಕೂಡ ಬಳಕೆಯನ್ನು ಮಾಡಬಹುದು ವರ್ಷದಲ್ಲಿ 2 ಸಾರಿ ಅಂತ ಹೇಳಿ ತಾವು ಹೇಳಿದ್ರಿ. ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ? ಚಿಕ್ಕ ಗಿಡಗಳಿಗೆ ಎಷ್ಟು ಕೊಡಬೇಕು ಮತ್ತೆ ಫಸಲು ಕೊಡ್ತಾರೆ ಅಂತ ಗಿಡಗಳಿಗೆ ಎಷ್ಟು ಕೊಡಬೇಕು? ಕೊಟ್ಟಿಗೆ ಗೊಬ್ಬರ ಚಿಕ್ಕ ಗಿಡಗಳಿಗೆ ಒಂದು 2 ಬುಟ್ಟಿ ಕೊಟ್ರೆ ಯಥೇಚ್ಛವಾಗುತ್ತೆ. ಒಂದು 4 ವರ್ಷ ನಂತರ ಅದು ಫಸಲು ಬಿಡಕ್ಕೆ ಶುರು ಆಗೋ ಟೈಮ್ಗೆಲ್ಲ ನಾವೊಂದು 2.5-3 ಬುಟ್ಟಿ ಕನಿಷ್ಠ ಕೊಡ್ಲೇಬೇಕು. ಮತ್ತೆ ಯಾವುದೇ ಬೆಳೆ ಆಗಿರ್ಬೋದು, ತಳೆ ಅಂತಲ್ಲ, ಕೆಲವು ರೈತರಿಗೆ ಯಾವ ತರ ಆಗಿದ್ದಾರೆ ಅಂತಂದ್ರೆ ಅವ್ರಿಗೆ ದನಕರುಗಳನ್ನ ಸಾಕ್ತಾ ಇರೋದ್ರಿಂದ ಇರ್ಬೋದು, ಮತ್ತೆ ಕೊಟ್ಟಿಗೆ ಗೊಬ್ಬರ ಸರಿಯಾಗಿ ಅವ್ರಿಗೆ ದೊರಕದೇ ಇರೋದ್ರಿಂದ ಇರ್ಬೋದು, ಅವರು ಕೊಟ್ಟಿಗೆ ಗೊಬ್ಬರ ಕೊಡೋದೇ ಬಿಟ್ಬಿಟ್ಟಿದ್ದಾರೆ ಕೆಲವು ರೈತರು. ಅಡಿಕೆಲಾಗಿರ್ಬೋದು, ತೆಂಗಲ್ಲಾಗಿರ್ಬೋದು, ತಳೆಲಾಗಿರ್ಬೋದು, ಅದ್ ಕೊಡೋದ್ ಬಿಟ್ಬಿಟ್ಟು ಅವ್ರು ಬರೀ ಕೆಮಿಕಲ್ ಗೊಬ್ಬರಗಳನ್ನೇ ಕೊಟ್ಟು ಗಿಡನ ಮೇಂಟೈನ್ ಮಾಡಬಹುದು ಅಂತಾರ ಕೆಲವ್ರ ಕಾನ್ಸೆಪ್ಟ್ಗೂ ಬಂದಿದ್ದಾರೆ. ಕೆಲವ್ರು ಹೇಳ್ತಾರೆ ನಮ್ಗೆ ಕೊಟ್ಟಿಗೆ ಗೊಬ್ಬರ ಇಲ್ಲ, ಇದ್ ಕೊಟ್ಟೆ ಸರ್ಕಾರಿ ಮೆನ್ಯೂರ್ ಕೊಟ್ಟೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದ್ರೆ ಅದು ತಪ್ಪು. ನೀವ್ ಏನೇ ಕೆಮಿಕಲ್ ಗೊಬ್ಬರ ಕೊಟ್ರು ಅದು ಗಿಡಗಳಿಗೆ ಸಿಗಬೇಕು, ಗಿಡ ಚೆನ್ನಾಗಿರ್ಬೇಕು ಅಂತಂದ್ರೆ ಫಸ್ಟ್ ಕೊಟ್ಟಿಗೆ ಗೊಬ್ಬರ ಕೊಡ್ಲೇಬೇಕು. ಕೊಟ್ಟಿಗೆ ಗೊಬ್ಬರ ಕೊಟ್ಟು ಅದಾದ ನಂತರ ಅದ್ರ ಮೇಲೆ ಅಡಿಷನಲ್ ಆಗಿ ನಾವು ಸ್ವಲ್ಪ ಬಫರ್ ಆಗಿ ಇದು ಕೊಡ್ಬೇಕು ಬಿಟ್ರೆ ನಾವು ಇದರಿಂದನೇ ಬೆಳೆ ಬೆಳೆಸ್ತೀವಿ ಅನ್ನೋದು ತುಂಬಾ ತಪ್ಪು. ಮತ್ತೆ ಅದು ಗಿಡದ ರೋಗ ನಿರೋಧಕ ಶಕ್ತಿ ಮತ್ತೆ ಅದರದ್ದು ಗಿಡದ ಸ್ಟ್ರೆಂತ್ ಎಲ್ಲ ಹೋಗುತ್ತೆ ನೀವು ಬರೀ ಕೆಮಿಕಲ್ಸ್ ಮೇಲೆ ಬೆಳೆಸಕೋದ್ರೆ. ಮಣ್ಣು ಕೂಡ ಸವಕಳಿಯಾಗಿ ಮಣ್ಣು ಕೂಡ ಫಲವತ್ತತೆ ಹಾಳಾಗುತ್ತೆ. ಹಂಗಾಗಿ ಮಣ್ಣಿನ ಫಲವತ್ತತೆ ಉಳಿಸ್ಬೇಕು ಅಂತ ಅಂದ್ರೆ ಕಂಪಲ್ಸರಿ ಕೊಟ್ಟಿಗೆ ಗೊಬ್ಬರ ಫಸ್ಟ್ ಕೊಡ್ಲೇಬೇಕು. ಮಿನಿಮಮ್ ನಾನು ಹೇಳ್ತಾ ಇದ್ದೆ 2.5-3 ಬುಟ್ಟಿ ಕೊಡ್ಲೇಬೇಕು. 5 ಬುಟ್ಟಿವರೆಗು ಅಂದ್ರೆ ಒಂದು 10 kg ಬುಟ್ಟಿ ಅಂತ ಇಟ್ಕೊಂಡ್ರೆ ಒಂದು 5 ಬುಟ್ಟಿವರೆಗೂ ಕೊಟ್ರೆ ಒಳ್ಳೇದು ಒಂದು ಗಿಡಕ್ಕೆ. ಆಮೇಲೆ ಕೆಮಿಕಲ್ಸ್ ನಮ್ದು ಸಾರಜನಕ ರಂಜಕ ಪೊಟ್ಯಾಶ್ ಇರ್ತಕ್ಕಂತ ಗೊಬ್ಬರಗಳು ಒಂದು 1/4 kg ಅಷ್ಟು ಕೊಟ್ರೆ ಸಾಕು. ಅದಾದ್ಮೇಲೆ ಒಂದ್ ಟೈಮ್ಗೆ ಮತ್ತೆ 2 ಟೈಮ್ಸ್ ಸ್ಪ್ಲಿಟ್ ಮಾಡಿ ಕೊಟ್ರೆ ಒಳ್ಳೇದು. ಅದ್ರ ಜೊತೆ ಸ್ವಲ್ಪ ಇದಕ್ಕೆ ಲಘು ಪೋಷಕಾಂಶಗಳು ಬೋರಾನು ಮತ್ತೆ ಜಿಂಕ್ ಈ ತರ ಇರ್ತಕ್ಕಂತ ಕೆಲವು ಗೊಬ್ಬರಗಳನ್ನ ನಾವು ಕೊಡೋದ್ರಿಂದ ಸ್ವಲ್ಪ ಎಣ್ಣೆ ಕಾಳಿನ ಬೆಳೆ ಅದು ಸ್ವಲ್ಪ ಜಾಸ್ತಿ ಕೇಳುತ್ತೆ. ಹಂಗಾಗಿ ಇದಕ್ಕೆ ಲಘು ಪೋಷಕಾಂಶ ಕಡ್ಡಾಯವಾಗಿ ಕೊಡ್ಲೇಬೇಕು. ಅದನ್ನ ಕೊಡದೆ ಹೋದ್ರೆ ಇಳುವರಿ ಮೇಲೆ ಅದು ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಬೋರಾನು ಜಿಂಕ್ ಕೊಡೋದ್ರಿಂದ ನಮ್ಗೆ ಗೊನೆ ಗಾತ್ರ ದೊಡ್ಡಾಗುತ್ತೆ. ಗೊನೆ ಅವು ನೋಡಕ್ ಸ್ವಲ್ಪ ಸಣ್ಣ ಕಂಡ್ರು ನಮ್ಗೆ ಇದರಲ್ಲಿ ಒಂದೊಂದು ಗೊನೆ 50-60 kg ಇರುತ್ತೆ. ಹಂಗಾಗಿ ತುಂಬಾ ಉತ್ತಮವಾದ ನಾವು ಗೊನೆ ಸೈಜ್ ಪಡ್ಕೊಂಡ್ರೆ ನಾವು ಈ ಬೋರಾನ್ ಜಿಂಕ್ ಕೊಡೋದ್ರಿಂದ ಒಳ್ಳೆ ಉತ್ತಮವಾದ ಗೊನೆ ಸೈಜ್ ಸಿಗುತ್ತೆ. ಆಟೋಮೆಟಿಕಲಿ ಲಾಭ ಕೂಡ ಹೆಚ್ಚಿಗೆ ಆಗುತ್ತೆ. ಮತ್ತೆ ಇದನ್ನ ಕಟಾವು ನಾವು ಸಹಜವಾಗಿ ತಿಂಗಳಿಗೆ 2 ಸಲ ಮಾಡ್ತೀವಿ ಅಂತಂದ್ರೆ ಒಂದು ವರ್ಷದಲ್ಲಿ 24 ಸಲ ಕಟಾವು ಮಾಡ್ತೀವಿ. ಈ ಲಘು ಪೋಷಕಾಂಶಗಳನ್ನ ಯಾವ ಟೈಮಲ್ಲಿ ಕೊಡಬೇಕು ಮತ್ತೆ ಹೇಗೆ ಕೊಡಬೇಕು? ಅದು ಸ್ಪ್ಲಿಟ್ ಯಾವ ಬೇಕಾದ್ರೂ ಮಾಡಬಹುದು, ಏನ್ ತೊಂದರೆ ಇಲ್ಲ. ನಾವೊಂದು 2 ಸಲ ಕೊಡಿ ಅಂತ ರೆಕಮೆಂಡ್ ಮಾಡ್ತೀವಿ. ನೀವ್ ಅದನ್ನ ಯಾವಾಗ ಬೇಕಾದ್ರೂ ಅಂದ್ರೆ ಒಂದು ಪ್ಯಾಟರ್ನ್ ಇಟ್ಕೋಬೇಕು. ಕೊಟ್ಟಿಗೆ ಗೊಬ್ಬರ ಕೊಟ್ಟಾದ್ಮೇಲೆ ಒಂದು 3 ತಿಂಗಳು ಗ್ಯಾಪ್ ಇಲ್ಲ 4 ತಿಂಗಳು ಗ್ಯಾಪ್, ಆಮೇಲೆ ಅಲ್ಲಿ ಒಂದು ಫಸ್ಟ್ ಡೋಸ್ ಕೆಮಿಕಲ್ ಫರ್ಟಿಲೈಸರ್ಸ್ ಲಘು ಪೋಷಕಾಂಶಗಳು ಇದು ಮತ್ತೆ ಸಾರಜನಕ ರಂಜಕ ಪೊಟಾಶ್ ಇರ್ತಕ್ಕಂತಹವು ಅಲ್ಲಿಂದ ಮತ್ತೆ 4 ತಿಂಗಳು ಬಿಟ್ಟು ಮತ್ತೊಂದು. ಇದನ್ನ ನಾವು ಏನ್ ಇಟ್ಕೋತೀವಿ ಅದನ್ನ ರೆಗ್ಯುಲರ್ ಆಗಿ ನಿಮ್ದು ಯಾವ್ದು ಟೈಮ್ ಅವ್ರಿಗೆ ಕಂಫರ್ಟಬಲ್ ಆಗುತ್ತೆ ಆ ಟೈಮಲ್ಲಿ ಕೊಡ್ಬೋದು. ಮಳೆಗಾಲಕ್ಕಿಂತ ಮುಂಚೆ ಬೇಕಾದ್ರೂ ಒಂದ್ಸಲಿ ಕೊಡ್ಬೋದು ನಾವು. ಯಾವಾಗ್ಲೇ ಕೊಟ್ರು ಅವಾಗ ನೀರು ಸಫಿಶಿಯಂಟ್ ಪ್ರಮಾಣದಲ್ಲಿ ಇರಲೇಬೇಕು. ನೀರ್ ಇಲ್ಲದೆ ಇದ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ಮತ್ತೆ ಗಿಡಗಳಿಗೆ ಸಮಸ್ಯೆ ಆಗುತ್ತೆ. ಹಂಗಾಗಿ ನೀರ್ ಇರ್ತಕ್ಕಂತ ಸಂದರ್ಭದಲ್ಲಿ ನೀವ್ ಯಾವಾಗ ಬೇಕಾದ್ರೂ ನಿಮ್ದೇ ಅದ್ ಒಂದ್ ಟೈಮಲ್ಲಿ ಕೊಡಬಹುದು. ಸ್ವಲ್ಪ ನೀರನ್ನ ಹೆಚ್ಚು ಬೇಡತಕ್ಕಂತ ಬೆಳೆ ಇದು ಅಂತ ಹೇಳಿದ್ರೆ ನಮಗೆ ಸಮೃದ್ಧವಾಗಿ ನೀರು ಕೂಡ ಇರಬೇಕು ಈ ಬೆಳೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ನೀರಿನ ನಿರ್ವಹಣೆಯನ್ನ ತಾಳೆ ಬೆಳೆಯಲ್ಲಿ ಹೇಗೆಲ್ಲ ಮಾಡಬೇಕು? ನೀರ್ ಹೆಚ್ಚಿಗೆ ಕೇಳುತ್ತೆ ಅಂತ ಅಂದ್ರೆ ನಾವು ಅದಕ್ಕೆ ಜಾಸ್ತಿ ನೀರ್ ಕಟ್ಟಬೇಕು ಅಂತ ಏನಿಲ್ಲ. ಇಲ್ಲಿ ಅದು ಮಣ್ಣಲ್ಲಿ ತೇವಾಂಶ ಯಾವಾಗ್ಲೂ ಇರಬೇಕು. ಡ್ರೈ ಆಗಕ್ ಬಿಟ್ಟಷ್ಟು ಅದರಲ್ಲಿ ಗಂಡು ಹೂಗಳು ಜಾಸ್ತಿ ಬಂದ್ಬಿಡುತ್ತೆ. ಇದು ನೀವು ನಾವು ನೀರ್ ಕೊಟ್ಟಿಲ್ಲ ಅಂತಂದ್ರೆ ಗಿಡಕ್ಕೇನ್ ಸಮಸ್ಯೆ ಆಗಿಲ್ಲ, ಗಿಡ ಇರುತ್ತೆ. ಇದು ಸ್ವಲ್ಪ ತುಂಬಾ ಗಟ್ಟಿಯಾದ ಬೆಳೆನೆ, ಇದು ಹಾರ್ಡಿ ಕ್ರಾಪೆ. ನಾವು ನೀರ್ ಕೊಟ್ಟಿಲ್ಲ ಅಂತಂದ್ರೆ ಗಿಡ ಇರುತ್ತೆ, ಆದ್ರೆ ಇಳುವರಿ ಮೇಲೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ನಮ್ಗೆ ಹೆಣ್ಣು ಹೂ ಜಾಸ್ತಿ ಬರಬೇಕು, ಅವಾಗ ಗೊನೆಗಳು ಕಚ್ಚುತ್ತೆ. ಗಂಡುಗಳು ಜಾಸ್ತಿ ಬಂತು ಅಂತಂದ್ರೆ ನಮ್ಗೆ ಗೊನೆಗಳು ಕಚ್ಚದಿಲ್ಲ, ಕಡಿಮೆ ಆಗುತ್ತೆ ಗೊನೆಗಳು ಬಿಡೋ ಸಂಖ್ಯೆ, ಅವಾಗ ಇಳುವರಿ ನಮಗೆ ಕಡಿಮೆ ಆಗ್ಬಿಡುತ್ತೆ. ಹಂಗಾಗಿ ಯಾವಾಗ್ಲೂ ಸ್ವಲ್ಪ ತೇವಾಂಶ ಇರೋವಾಗ ನೋಡ್ಕೋಬೇಕು. ಹನಿ ನೀರಾವರಿಯಿಂದ ನೀರು ಕೊಟ್ರೆ ತುಂಬಾ ಒಳ್ಳೇದು, ಯಾಕೆಂದ್ರೆ ನಾವು ಏನಾದ್ರೂ ಹಾಯಿ ನೀರಲ್ಲಿ ಕೊಡಕ್ ಹೋದಾಗ ಇಲ್ಲ ರಿಂಗ್ ಮಾಡ್ಬಿಟ್ಟು ನೀರು ನಿಲ್ಸ್ತೀವಿ ಅಂತ ಹೋದ್ರೆ, ಇಲ್ಲ ಸ್ಪ್ರಿಂಕ್ಲರ್ ಮಾಡ್ತೀವಿ ಅಂತ ಹೋದ್ರೆ ಸ್ವಲ್ಪ ಸ್ಪ್ರಿಂಕ್ಲರ್ ಇದ್ದಿದ್ರಲ್ಲಿ ಓಕೆ, ಹನಿ ನೀರಾವರಿ ತುಂಬಾ ಸೂಕ್ತ ಇದ್ರಲ್ಲಿ. ಇದರಲ್ಲಿ ಹಾಯಿ ನೀರಂತೂ ನಾನಂತೂ ರೆಕಮೆಂಡ್ ಮಾಡೋದಿಲ್ಲ. ಇದರಲ್ಲಿ ಸ್ಪ್ರಿಂಕ್ಲರ್ ಲಾಸ್ಟ್ ಆಪ್ಷನ್, ಬೆಸ್ಟ್ ಆಪ್ಷನ್ ಹನಿ ನೀರಾವರಿ. ಹನಿ ನೀರಾವರಿ ಕೊಟ್ಬಿಟ್ರೆ ಅದು ಯಾವಾಗ್ಲೂ ಅದರಲ್ಲಿ ರಿಂಗ್ ಸಿಸ್ಟಮ್ ಅಲ್ಲಿ ನಾವು ಲೂಪ್ ಹಾಕ್ಬಿಟ್ರೆ ಗಿಡ ಸುತ್ತ ಅದು ಯಾವಾಗ್ಲೂ ಅಲ್ಲಿ ತೊಟ್ಟಿಗ್ತಾ ಇರುತ್ತೆ. ಅದು ನಮ್ಗೆ ದಿವಸಕ್ಕೊಂದು 3-4 ಗಂಟೆ ನೀರು ಕೊಟ್ಕೊಂಡ್ರೆ ತುಂಬಾ ಸಫಿಶಿಯಂಟ್ ಆಗಿ ನಮ್ಗೇನು ಇರೋ ನೀರಲ್ಲೇ ಈ ಬೆಳೆನ ಚೆನ್ನಾಗಿ ಬೆಳಿಬಹುದು. ನಮ್ಮಲ್ಲಿ ಕಡಿಮೆ ನೀರಿದೆ ಅಂತ ಏನು ರೈತರು ಆತಂಕ ಪಡಬೇಕಾಗಿಲ್ಲ. ಹನಿ ನೀರಾವರಿ ಮಾಡ್ಕೊಳ್ಳೋದ್ರಿಂದ ಅದನ್ನ ಕಡಿಮೆ ನೀರಿರೋರು ಕೂಡ ಇದನ್ನ ಬೆಳಿಬಹುದು. ಎಷ್ಟು ನೀರಿದೆ ಅಂತ ಅಂದ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಂಡು ಸ್ವಲ್ಪ ಸಾಧಾರಣ ನೀರಿರೋರು ಬೆಳೆಯೋದು ಸೂಕ್ತ ಆಯ್ತು. ಒಂದ್ ವಾರದಲ್ಲಿ ಒಂದ್ ಸರಿ ಅಥವಾ 2 ಸರಿ ಕೊಡ್ಲೇಬೇಕಾಗುತ್ತೆ ನೀರನ್ನ? ಹನಿ ನೀರಾವರಿ ಮಾಡಿದ್ರೆ ವಾರದಲ್ಲಿ 3-4 ಸಲ ಕೊಡ್ಬೇಕಾಗುತ್ತೆ. ಇಲ್ಲ ಅಂತ ಅಂದ್ರೆ ಬೇರೆ ಮೆಥಡ್ ಅಲ್ಲಿ ಮಾಡ್ತೀವಿ ಅಂದ್ರೆ 3 ಸಲ ಮಿನಿಮಮ್ ನೀರು ಕೊಡ್ಬೇಕಾಗುತ್ತೆ. ಸ್ಪ್ರಿಂಕ್ಲರ್ ಎಲ್ಲ ಇದು ಮಾಡ್ತೀವಿ ಅಂತಂದ್ರೆ 3-4 ಸಲ ಕೊಡ್ಬೇಕಾಗುತ್ತೆ. ತಾವಾಗ್ಲೇ ಹೇಳಿದ್ರಿ ನೆರೆಯ ಆಂಧ್ರಪ್ರದೇಶಕ್ಕೆ ನಾವು ನೋಡಿದಾಗ ನಮ್ ಕರ್ನಾಟಕದಲ್ಲಿ ಬಹಳ ಕಡಿಮೆ ಇಳುವರಿ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಒಂದು 2.5-3 ಪಟ್ಟು ಕಡಿಮೆ ಆಗುತ್ತೆ, ಅವ್ರು ಜಾಸ್ತಿ ಆಗುತ್ತೆ. ಹೇಗೆ ಅವರು ಯಾವ ಪದ್ಧತಿಯಲ್ಲಿ ಬೆಳೀತಿದ್ದಾರೆ, ನಾವು ಯಾವ ಪದ್ಧತಿಯಲ್ಲಿ ಬೆಳಿಬೇಕಾಗುತ್ತೆ? ಒಂದೇನಂತ ಅಂದ್ರೆ ಅವ್ರದ್ದು ಕ್ಲೈಮೇಟ್ ಕೂಡ ಅಷ್ಟೇ ಸಪೋರ್ಟಿಂಗ್ ಇದೆ. ಅಲ್ಲಿ ಟೆಂಪರೇಚರ್ ತುಂಬಾ ಹೈ ಮತ್ತೆ ಹ್ಯೂಮಿಡ್ ಇರುತ್ತೆ. ಅವ್ರದ್ದು ಈಸ್ಟ್ ಗೋದಾವರಿ ವೆಸ್ಟ್ ಗೋದಾವರಿ ಹೋದಂಗೆ ಸ್ವಲ್ಪ ಕೋಸ್ಟಲ್ ರೀಜನ್ ಹತ್ತಿರ ಬಂದಂಗೆ ಅವ್ರಿಗೆ ಹ್ಯೂಮಿಡಿಟಿನೂ ಜಾಸ್ತಿ ಆಗುತ್ತೆ ಮತ್ತೆ ಟೆಂಪರೇಚರ್ ನಮ್ಗಿಂತ ತುಂಬಾ ಜಾಸ್ತಿ. ಅಲ್ಲಿ ನಮ್ಗಿಂತ ಅವ್ರಿಗೂ ಒಂದು 4-5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ವೇರಿಯೇಷನ್ ಆಗುತ್ತೆ. ಹಂಗಾಗಿ ಟೆಂಪರೇಚರ್ ಅವ್ರಿಗೆ ಸ್ವಲ್ಪ ಒಂದು ವರದಾನ ಅಂತ ಹೇಳ್ಬೋದು. ಮತ್ತೆ ಅವರು ಈ ಲಘು ಪೋಷಕಾಂಶಗಳು ನಾವೇನ್ ಹೇಳ್ದೋ ಅವ್ರು ಅದನ್ನ ಜಾಸ್ತಿ ಬಳಸ್ತಾರೆ. ಲಘು ಪೋಷಕಾಂಶಗಳನ್ನ ಜಾಸ್ತಿ ಬಳಸ್ತಾರೆ ಮತ್ತೆ ಅವರು 4-5 ಡೋಸ್ ಕೊಡ್ತಾರೆ ಫರ್ಟಿಲೈಸರ್ನ ವರ್ಷದಲ್ಲಿ. ಹಂಗಾಗಿ ಅವ್ರದ್ದು ಇಳುವರಿ ಸ್ವಾಭಾವಿಕವಾಗಿ ಜಾಸ್ತಿ ಇದೆ. ಅವ್ರಿಗೆ ಕ್ಲೈಮೇಟ್ ಪ್ಲಸ್ ಅವ್ರದ್ದು ಕಲ್ಟಿವೇಷನ್ ಪ್ರಾಕ್ಟೀಸ್ ಎರಡು ಕೂಡ ಅವ್ರಿಗೆ ಇಷ್ಟೊಂದು ಇಳುವರಿ ಪಡೆಯೋದಕ್ಕೆ ಸಹಕಾರಿ ಆಗ್ತಾ ಇದೆ. ನಮ್ಮಲ್ಲೂ 4-5 ಸಾರಿ ಕೂಡ ಅಂತದನ್ನ ಪಲಿಸ್ಬಹುದು. ಪಲಿಸ್ಬಹುದು, ಖಂಡಿತವಾಗ್ಲೂ ಪಲಿಸ್ಬಹುದು. ನಮ್ಗೆ ಕ್ಲೈಮೇಟ್ ಅನ್ನ ನಾವು ಚೇಂಜ್ ಮಾಡಕ್ಕಾಗಿಲ್ಲ ಅಂತಂದ್ರು ನಾವು ಕಲ್ಟಿವೇಷನ್ ಪ್ರಾಕ್ಟೀಸಸ್ ನಮ್ ಕೈಲೇ ಇರುತ್ತೆ. ಯಾಕಂದ್ರೆ ನಾವೇನು ಬೇಸಾಯ ಮಾಡಬೇಕು ಅಂದ್ರೆ ನಮ್ ಕೈಲೇ ಇರೋದ್ರಿಂದ ಉತ್ತಮವಾದ ಬೇಸಾಯ ಮಾಡೋದ್ರಿಂದ ನಮ್ಮಲ್ಲೂ ಕೆಲವು ರೈತರು 18-17-15 ಈ ತರ ಟನ್ಗಳನ್ನ ಒಂದು ಎಕರೆ ತೆಗೆದಿರೋ ರೈತರು ನಮ್ಮಲ್ಲಿದ್ದಾರೆ. ನಾವು ಆವರೇಜ್ ಇಳ್ ಹೇಳ್ಬೇಕಾದ್ರೆ 10 ಎಕ್ತು ಅಂತ ಹೇಳ್ತೀವಿ. ಈಗ ಬೇರೆ ತೋಟಗಾರಿಕೆ ಬೆಳೆಗಳಾದ್ರೂ ನಾವು ಸ್ಥಳೀಯವಾಗಿ ಮಾರುಕಟ್ಟೆಯನ್ನು ಮಾಡಿಬಿಡ್ತೀವಿ, ಸಂತೆಗೋ ಮಾರುಕಟ್ಟೆಗೋ ತಗೊಂಡೋಗಿ ಮಾರಾಟ ಮಾಡ್ತೀವಿ. ಇದರ ಮಾರುಕಟ್ಟೆ ವ್ಯವಸ್ಥೆ ಹೇಗೆ? ಇದು ತುಂಬಾ ವ್ಯವಸ್ಥಿತವಾಗಿದೆ ಮಾರುಕಟ್ಟೆ. ಅಂದ್ರೆ ಯೂಶಲಿ ನಾವು ಬೆಳೆ ಬೆಳೀತಾ ಇದ್ದಾಗ ಅದ್ರ ಬಗ್ಗೆ ಮಾರುಕಟ್ಟೆ ಬಗ್ಗೆ ಜಾಸ್ತಿ ಚಿಂತೆ ಮಾಡಕ್ ಹೋಗಿರೋದಿಲ್ಲ. ಆದ್ರೆ ಈಗ ನಾವಿದು ಬೆಳೆ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನಾವು ಮಾರುಕಟ್ಟೆ ಬಗ್ಗೆ ಹೇಳೋದಾದ್ರೆ ಇದರಂತ ವ್ಯವಸ್ಥಿತವಾದ ಮಾರುಕಟ್ಟೆ ಬೇರೆ ನಮ್ಮ ತೆಂಗು ಅಡಿಕೆಗೂ ಕೂಡ ಇಲ್ಲ. ನಾವು ತೆಂಗು ಅಡಿಕೆ ಅಲ್ಲೇ ನಾವು ತಗೊಂಡೋಗಿ ಮಂಡಿಗೆ ಹಾಕ್ತಿವಿ, ಇಲ್ಲ ನೆಫೆಡ್ ಇಂದ ಖರೀದಿ ಮಾಡ್ತಾರೆ, ಅದು ಕೆಲವು ಸ್ಲಾಟ್ ಅಲ್ಲಿ ಮಾತ್ರ ಖರೀದಿ ಮಾಡ್ತಾರೆ. ಈ ಬೆಳೆ ಆ ರೀತಿ ಇಲ್ಲ. ಇದು ವರ್ಷವಿಡೀ ಅಂದ್ರೆ ಏನೊಂದು ನಾವು ತಿಂಗಳಿಗೆ 2 ಸಲ ಕಟಾವ್ ಮಾಡ್ತೀವಿ ಅಂತ ಹೇಳತ್ವಲ್ಲ, ತಿಂಗಳಿಗೆ 2 ಸಲ ಕಟಾವ್ ಮಾಡಿದಾಗ್ಲೂ ತಿಂಗಳಿಗೆ 2 ಸಲ ನಮ್ಮ ಇಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮಾತಾಡೋದಾದ್ರೆ ಪತಂಜಲಿ ಫುಡ್ ಪ್ರೈವೇಟ್ ಲಿಮಿಟೆಡ್ ಜೊತೆ ನಮ್ಮ ಸರ್ಕಾರದ್ದು MOU ಇದೆ. ಹಂಗ ಅವ್ರ ಜೊತೆ ಟೈಅಪ್ ಆಗಿರೋದ್ರಿಂದ ಅವರು ಕಡ್ಡಾಯವಾಗಿ ಇದನ್ನ ಎಷ್ಟೇ ತಾಳೆ ಇದ್ರು ಅವರು ಕೊಂಡ್ಕೊಂಡೇ ಕೊಂಡ್ಕೋತಾರೆ. ಏನಾವತ್ತು ಮಾರುಕಟ್ಟೆ ದರ ಇರುತ್ತೆ ಅದನ್ನ ಅವರು ತಿಂಗಳಿಗೊಂದ್ಸಲಿ ಪೇಮೆಂಟ್ ಮಾಡ್ತಾರೆ. ಅಂದ್ರೆ 2 ಸತಿ ಖರೀದಿ ಮಾಡಿದ್ರೆ ಒಂದ್ಸತಿ ಪಾವತಿ ಮಾಡ್ತಾರೆ. ಅಂದ್ರೆ ಪ್ರತಿ ತಿಂಗಳು ಸಂಬಳ ಹೆಂಗ್ ಸರ್ಕಾರಿ ನೌಕರಿಗೆ ಬರುತ್ತೆ ಈ ರೈತರಿಗೂ ಕೂಡ ಅವ್ರಿಗೆ ಪ್ರತಿ ತಿಂಗಳಿಗೊಂದ್ಸಲಿ ಪೇಮೆಂಟ್ ಕ್ರೆಡಿಟ್ ಆಗುತ್ತೆ. ಮತ್ತೆ ಮಾರುಕಟ್ಟೆ ಜಾಗ ಎಲ್ಲಿ ಅಂತ ಅಂದ್ರೆ ಇವ್ರಿಗೆ ವಿತಿನ್ 10 ಕಿಲೋಮೀಟರ್ ಒಳಗೆ. 10 ಕಿಲೋಮೀಟರ್ ನಾನು ಜಾಸ್ತಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಭಾಗದಿಂದ ಭಾಗ ವೇರಿಯೇಷನ್ ಆಗುತ್ತೆ ಅಂತ. ನಾನು ಅರಕಲೂರು ತಾಲೂಕಲ್ಲಿ ಮಾತಾಡೋದಾದ್ರೆ 7-5 ಕಿಲೋಮೀಟರ್ ಒಳಗಡೆ ಇವ್ರಿಗೆ ಮಾರ್ಕೆಟ್ ಸಿಗುತ್ತೆ. ಮೇನ್ ರೋಡ್ಗಳದೇ ಪಾಯಿಂಟ್ ಅಂತ ಮಾಡಿರ್ತಾರೆ. ಇವರಲ್ಲಿ ತಂದು ಹಾಕಾರೆ ಅಲ್ಲೇ ತೂಕ ಮಾಡಿ ಲಾರಿಲಿ ಬಂದು ತಗೊಂಡು ಹೋಗ್ತಾರೆ. ಇವ್ರಿಗೆ ಏನು ತೂಕ ಸ್ಲಿಪ್ ಕೊಟ್ಟಿರ್ತಾರೆ ಅದಕ್ಕೆ ತಕ್ಕಂತೆ ಪಾವತಿ ಇವ್ರ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ. ಇನ್ನು ಅದರಲ್ಲಿ ಇನ್ನೇನಾದ್ರು ಇನ್ಕೇಸ್ 11-12 ರೂಪಾಯಿ ಈ ತರ ಇತ್ತು ಅಂತಂದ್ರೆ ಡಿಫ್ರೆನ್ಸ್ ಅಮೌಂಟ್ ಏನಿರುತ್ತೆ ಅದನ್ನ ನಾವು ಸರ್ಕಾರದಿಂದ ಪಾವತಿ ಮಾಡ್ಕೊಡ್ತೀವಿ ರೈತರಿಗೆ. ಹಂಗಾಗಿ ಇವ್ರಿಗೆ ತಿಂಗಳ ಏನ್ ಮಾರುಕಟ್ಟೆ ದರ ಇರುತ್ತೆ ಅದ್ರ ಪ್ರಕಾರ ಇವ್ರಿಗೆ ಬರ್ತಾ ಇರುತ್ತೆ. ಹಾಗಾಗಿ ಇವ್ರಿಗೆ ಮಾರುಕಟ್ಟೆ ಇದ್ರಲ್ಲಿ ಚಿಂತೆ ಮಾಡ್ತಕ್ಕಂತ ಪ್ರಮೇಯನೇ ಬರೋದಿಲ್ಲ ಇವ್ರಿಗೆ. ಮಾರುಕಟ್ಟೆ ಇವ್ರಿಗೆ ತುಂಬಾ ಒಳ್ಳೆ ಮಾರುಕಟ್ಟೆ ಇದೆ ಅಂತಂದ್ರೆ ಅವರ ಜಮೀನಲ್ಲಿರುತ್ತೋ ಅಲ್ಲಿಂದ ಒಂದು 10 ಕಿಲೋಮೀಟರ್ ಒಳಗಡೆ ಖಂಡಿತವಾಗ್ಲೂ ಅವರಿಗೆ ಮಾರುಕಟ್ಟೆ ಪಾಯಿಂಟ್ ಸಿಗುತ್ತೆ. ಅಲ್ಲಿ ತಗೊಂಡೋಗಿ ಇವರು ಮಾರಾಟ ಮಾಡಬಹುದು ಅಥವಾ ಸಪ್ಲೈ ಅನ್ನ. ಹೌದು, ಇದನ್ನ ಆಕ್ಚುಲಿ ನಮ್ದು HT ಕೋಟೆ ಹತ್ರ ಒಂದು ಮಿಲ್ ಇದೆ, ಎಣ್ಣೆ ಮಿಲ್ ಇದೆ, ಎಣ್ಣೆ ತೆಗಿಯ ಎಣ್ಣೆ ಮಿಲ್ ಇದೆ. ಅಲ್ಲಿಗೆ ಇವರು ತಗೊಂಡೋಗಿ ಕೊಡ್ತಾ ಇದಾರಲ್ಲ, ಅಲ್ಲಿ ಆಕ್ಚುಲಿ ಅದು 1 ಶಿಫ್ಟ್ ಮಾತ್ರ ರನ್ ಆಗ್ತಾ ಇದೆ. ನಮ್ ಬೇರೆ ಬೇರೆ ಬೆಳಿತಕ್ಕಂತಹ ಭಾಗಗಳೆಲ್ಲ ನಾವು ಪರಿಗಣಿಸಿದ್ರೆ ಅದು 1 ಶಿಫ್ಟ್ ಅಷ್ಟೇ ರನ್ ಆಗ್ತಿದೆ. ಅದಿನ್ನೂ 3 ಶಿಫ್ಟ್ ರನ್ ಆಗಷ್ಟು ಕೆಪಾಸಿಟಿ ಇದೆ ಆಮೇಲೆ. ಹಾಗಾಗಿ ಇನ್ನೂ ಎಷ್ಟು ಬೆಳೆ ಬೆಳೆದ್ರು ಕೂಡ ಇದಕ್ಕೆ ಯಾವುದೇ ರೀತಿ ಬೆಳೆ ಬೆಳೆತಕ್ಕಂಥವ್ರ ಆತಂಕಕ್ಕೆ ಒಳಗಾಗದ್ ಬೇಡ. ಏನಾದ್ರು ಇದಾಗಿದ್ರೆ ಹೇಗೆ, ನಮಗೆ ಜಾಸ್ತಿ ಬೆಳೆದ್ರೆ ಏನಾದ್ರು ಮುಂದೆ ರೇಟ್ ಡೌನ್ ಆಗುತ್ತೆ ಅಂತ. ನಮ್ಗೆ ಇದು ಹೇಳದೇ 80-85% ನಾವು ಇಂಪೋರ್ಟ್ ಮಾಡ್ತಾ ಇದೀವಿ. ನಾವು ಜಾಸ್ತಿ ಬೆಳೆದಷ್ಟು ಇಂಪೋರ್ಟ್ ಮಾಡೋದು ಕಡಿಮೆ ಮಾಡ್ತೀವಿ ಹೊರತು ಇದನ್ನೇನು ನಾವೇನು ಡಿಮ್ಯಾಂಡ್ ಹೋಗುತ್ತೆ ಅನ್ನೋಂತ ಪ್ರಮೇಯ ಅಂತ ಬರೋದಿಲ್ಲ. ಈಗ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಮಲೆನಾಡು ಭಾಗನೂ ಕೂಡ ಇದೆ, ಸಕಲೇಶ್ಪುರ, ನಮ್ಮ ಆಲೂರು, ಬೇಲೂರು, ಅರಕಲಗೂಡು, ಈ ಭಾಗದಲ್ಲೂ ಕೂಡ ಬೆಳಿಬಹುದು. ಖಂಡಿತವಾಗ್ಲು ಈ ಭಾಗದಲ್ಲಿ ಅತಿ ಸೂಕ್ತ ಅಂತ ಹೇಳ್ತೀವಿ ನಾವು. ಈ ಭಾಗದಲ್ಲಿ ಬೆಳೆ ಬೆಳೆಯೋದಕ್ಕೆ ಅತ್ಯಂತ ಸೂಕ್ತ ಅಂತ ಹೇಳ್ತೀನಿ. ವಾತಾವರಣ ಚೆನ್ನಾಗಿ, ವಾತಾವರಣ ತುಂಬಾ ಚೆನ್ನಾಗಿದೆ, ಬೆಳಿಬಹುದು ಅಂತ. ಈ ಆನೆ ಸಮಸ್ಯೆ ಇರೋಂತ ಭಾಗದಲ್ಲೂ ಕೂಡ ಬೆಳಿಬಹುದು. ಇದನ್ನ ಆಕ್ಚುಲಿ ಈಗ ನಮ್ಮ ಸಕಲೇಶ್ಪುರದ ರೈತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಆನೆ ಮಾರ್ಗಗಳು ಎಲ್ಲೆಲ್ಲಿದೆಯಲ್ಲ ಅಲ್ಲಿ ಬೇರೆ ಬೆಳೆಗೆ ಇದನ್ನ ತುಂಬಾ ಸೂಕ್ತವಾದ ಪರ್ಯಾಯ ಬೆಳೆ ಅಂತಂದ್ಬಿಟ್ಟು ಅವ್ರಿಗೆ ಅವರೇ ಪರಿಗಣಿಸ್ಬಿಟ್ಟಿದ್ದಾರೆ. ಏನಾಗುತ್ತೆ, ಇದು ಆನೆ ಈಗ ಹಲಸು ಬಾಳೆ ಈ ತರದೆಲ್ಲ ತೋಟದಲ್ಲಿ ಬೇರೆ ಬೇರೆ ಹಣ್ಣಿನ ಗಿಡಗಳು ಹಾಕಿದಾಗ ತೋಟನೆಲ್ಲ ಬಂದು ನಾಶ ಮಾಡೋದು ಎಲ್ಲ ಸಮಸ್ಯೆಗಳು ಎಲ್ಲ ನಾವು ದಿನನಿತ್ಯ ನೋಡ್ತಾ ಇದೀವಿ. ಹಾಗಾಗಿ ಅವ್ರ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಕೆಲವರು ಉದ್ದೇಶಪೂರ್ವಕವಾಗಿ ತಾಳೆ ಹಾಕ್ತಾ ಇದಾರೆ. ಒಂದ್ಸಲ ಆನೆ ಬಂದ್ರೆ ಪ್ರತಿ ಸಲ ಅಲ್ಲೇ ಬರುತ್ತೆ ಅನ್ನೋದು ಏನೊಂದು ಪದ್ಧತಿ ಇದೆ. ಅದನ್ನ ತಪ್ಪಿಸಕ್ಕೋಸ್ಕರ ಇನ್ನು ಆನೆ ಬಂದ್ರು ನಮ್ಗೆ ಇದು ಹಾಗೆ ಪಾಸ್ ಆಗಿ ಹೋಗ್ಬೇಕು, ಬೇರೆ ಸಮಸ್ಯೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಇದನ್ನೇ ಪ್ರಿಫರ್ ಮಾಡಿ ರೈತರು ಬೆಳೆಯುವಂತ ರೈತರು ಕೂಡ ಇದನ್ನ ಆನೆ ಹಾನಿ ಮಾಡಲ್ಲ. ಇದೊಂದು 4 ವರ್ಷದ ತನಕ ಗಿಡನ ಮೇಂಟೈನ್ ಮಾಡ್ಕೋಬೇಕು. ಒಂದು 4 ವರ್ಷದ ತನಕ ಆಯ್ತು ಅಂತಂದ್ರೆ ಏನು ಅಂತ ಹಾನಿ ಮಾಡಕ್ಕೆ, ಇದಕ್ಕೆ ಸ್ವಲ್ಪ ಮುಳ್ಳಿರುತ್ತಲ್ಲ, ಮುಳ್ಳಿರೋದ್ರಿಂದ ಆನೆ ಇರಲಿ ಬೇರೆ ಯಾವುದೇ ಪ್ರಾಣಿಗಳು ಕೂಡ ಇದಕ್ಕೆ ಸ್ವಲ್ಪ ಕಡಿಮೆನೆ, ಇದಕ್ಕೆ ಸಮಸ್ಯೆ ತೊಂದರೆ ಬರೋದಿಲ್ಲ. ಹಾಗಾಗಿ ಬಂದ್ರು ಕೂಡ ಸುಮ್ನೆ ಹೋಗುತ್ತೆ, ಬಿಟ್ರೆ ಇದರಲ್ಲಿ ಏನು ಬೆಳೆಗೆ ಹಾನಿ ಮಾಡಂತ ಕೆಲಸ ಮಾಡಕ್ ಹೋಗೋದಿಲ್ಲ. ಎಲ್ಲೆಲ್ಲಿ ಆನೆ ಪ್ರದೇಶ ಇದೆ ಅಲ್ಲೂ ಕೂಡ ಇದನ್ನ ರೆಕಮೆಂಡ್ ಮಾಡಬಹುದು ನಾವು ಬೆಳೆನ. ಈ ತಾಳೆ ಬೆಳೆಯನ್ನ ಬೆಳಿಬೇಕು ಅಂತ ಹೇಳಿದ್ರೆ ಗಿಡಗಳು ಎಲ್ಲಿ ಸಿಗುತ್ತೆ ನಮ್ಗೆ? ನಾವೇನೀಗ ಪತಂಜಲಿ ಫುಡ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿದ್ವಲ್ಲ, ಅವ್ರ ಜೊತೆ ನಮ್ದು ಟೈಅಪ್ ಒಡಂಬಡಿಕೆ. ಅವರಿಂದ ನಿಮ್ಗೆ ಗಿಡಗಳನ್ನ, ನಮ್ಮ ಸರ್ಟಿಫೈಡ್ ಗಿಡಗಳು, ಅವರು ಸೀಡ್ಸ್ ನ ನಮ್ಮ ಲ್ಯಾಬ್ ಇಂದಾನೆ ತಗೊಂಡಿರ್ತಾರೆ. ಅಲ್ಲಿ ನರ್ಸರಿಗಳಲ್ಲಿ ಬೆಳೆಸಿ ನಮ್ಮ ಇಲಾಖೆಯಿಂದ ಸರ್ಟಿಫೈ ಮಾಡ್ತಕ್ಕಂಥ ಗಿಡಗಳನ್ನ ಅವರು ರೈತರಿಗೆ ನೀಡ್ತಾರೆ. ಯಾರಾದರೂ ರೈತರು ಬೆಳಿಬೇಕು ಅಂತ ಆಸಕ್ತಿ ಇರೋರು ನಮ್ಮ ತಾಲೂಕಿನ ತೋಟಗಾರಿಕೆ ಇಲಾಖೆಗಳಿಗೆ ಅವರು ಬಂದು ಆಯಾ ತಾಲೂಕಿನ ತೋಟಗಾರಿಕೆ ಕಚೇರಿಗಳಿಗೆ ಹೋಗಿ ಅವರು ಭೇಟಿ ಮಾಡಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ಮತ್ತೆ ಅದನ್ನ ಬೆಳೆ ಪ್ರದೇಶ ವಿಸ್ತರಣೆಗೆ ಏನೇನು ಸಹಾಯಗಳು ಸಿಗುತ್ತೆ ಅವನ್ನು ಎಲ್ಲ ರೈತರಿಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಇಲಾಖೆಯಿಂದಲೂ ಕೂಡ ಸೇವಾ ಸೌಲಭ್ಯಗಳು ದೊರಕುತ್ತೆ? ಇದಕ್ಕೆ ಸೌಲಭ್ಯಗಳಿದೆ, ಸರ್ಕಾರದಿಂದ ವಿವಿಧ ರೀತಿಯ ಸೌಲಭ್ಯಗಳು ಇದಾವೆ. ಅದನ್ನ ಅವರು ಆಯಾ ತಾಲೂಕು ತೋಟಗಾರಿಕಾ ಕಚೇರಿಗಳಿಗೆ ಹೋಗಿ ಪಡ್ಕೋಬಹುದಾಗಿರ್ತದೆ ಆ ಮಾಹಿತಿಯನ್ನು. ಅಂತಿಮವಾಗಿ ತಾಳೆ ಬೆಳೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಇದೊಂದು ತುಂಬಾ ಉತ್ತಮವಾದ ಬೆಳೆ. ರೈತರು ಏನೊಂದು ಮಿಸ್ಕಾನ್ಸೆಪ್ಷನ್ ಇಟ್ಕೊಂಡಿದ್ದಾರೆ ಈ ಬೆಳೆ ಬಗ್ಗೆ, ಅದರಿಂದ ಹೊರಬರ್ಬೇಕು ರೈತರು. ಒಂದು ನಾಲ್ಕಾರು ಕಡೆ ನೋಡ್ಬೇಕು ರೈತರು, ಬೆಳೆದಿರ್ತಕ್ಕಂಥ ರೈತರ ಹತ್ರನು ಮಾತಾಡಬೇಕು, ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ವಿಷಯನೂ ಕೂಡ ಅಧ್ಯಯನ ಮಾಡಬೇಕು. ಇದನ್ನೆಲ್ಲ ಮಾಡಿ ಇವರು ಬೆಳೆ ಬೆಳೆದ್ರೆ ಮುಂದೊಂದು ದಿವಸ ಇದನ್ನ ಎಂತ ಉತ್ತಮವಾದ ಬೆಳೆನ ನಾವು ಆಯ್ಕೆ ಮಾಡ್ಕೊಂಡಿದ್ದೆ ಅಂತ ರೈತರಿಗೆ ಖಂಡಿತವಾಗ್ಲೂ ಸಂತೋಷವಾಗಿ ಇರ್ತಾರೆ ಅಂತ ನಂಬಿಕೆನ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ತಾಳೆ ಬೆಳೆ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆ 7019205501. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 7019205501. ಒಳ್ಳೆಯದು ರಾಜೇಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾಳೆ ಬೆಳೆಯ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ತಾಳೆ ಬೆಳೆಯ ಪ್ರಮುಖ ನಿರ್ವಹಣಾ ಕ್ರಮಗಳು ಹಾಗೂ ತಾಳೆ ಬೆಳೆಯ ಪ್ರದೇಶಾಭಿವೃದ್ಧಿಗೆ ಇಲಾಖೆಯಿಂದ ದೊರೆಯುವ ಸವಲತ್ತುಗಳು ಈ ಕುರಿತಂತೆ ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಡಿ ರಾಜೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮಿಂದಿನ ಈ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವ ಕೆಚ್ಚಲಬಾವು ರೋಗದ ಲಕ್ಷಣಗಳು ಹಾಗೂ ಹತೋಟಿ ಕ್ರಮ ಕುರಿತಂತಹ ಮಾಹಿತಿಯನ್ನ ನೋಡೋಣ. ಹಾಲು ಪ್ರಕೃತಿ ನೀಡಿರುವ ಒಂದು ಶ್ರೇಷ್ಠ ವರದಾನ. ಇದು ಎಲ್ಲಾ ವಯಸ್ಸಿನವರು ಮತ್ತು ರೋಗಿಗಳು ಸೇವಿಸಬಹುದಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಸಂಪೂರ್ಣ ಆಹಾರ. ದೇವರ ಪೂಜೆಯಿಂದ ಮಜ್ಜಿಗೆ ತಯಾರಿಸುವವರೆಗೆ ಮಾನವನ ಪ್ರತಿಯೊಂದು ಕಾರ್ಯದಲ್ಲಿಯೂ ಹಾಲು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಆದ್ದರಿಂದ ಹಾಲನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡುವ ಕೇವಲ ಒಂದು ವಸ್ತುವಾಗಿ ನೋಡದೆ ಅದಕ್ಕೆ ತನ್ನದೇ ಆದ ಸ್ಥಾನಮಾನಗಳನ್ನು ನೀಡಬೇಕು. ಹಾಗಾದ್ರೆ ಹಾಲು ಅಂತಂದ್ರೆ ಏನು ಅಂಥೇಳಿ ನೋಡೋಣ. ಸಸ್ತನಿ ವರ್ಗದ ಪ್ರಾಣಿಗಳು ಕರುಗಳ ಜನನದ ನಂತರ ಅಂತಂದ್ರೆ ಗಿಣ್ಣು ಹಾಲನ್ನ ಹೊರತುಪಡಿಸಿ ಅವುಗಳ ಪೋಷಣೆಗೆ ಅಗತ್ಯವಾದ ನೀರು, ಕೊಬ್ಬು, ಸಸಾರಜನಕ ಸಂಯುಕ್ತ, ಸಕ್ಕರೆ, ಖನಿಜಾಂಶ ಮತ್ತು ಜೀವಸತ್ವಗಳಾದ ಎ, ಡಿ, ಇ, ಕೆ ಹಾಗೂ ಬಿ ಕಾಂಪ್ಲೆಕ್ಸ್ ಇವುಗಳಿಂದ ಕೂಡಿದ ಬಿಳಿ ಬಣ್ಣದ ಆಹಾರ ದ್ರವವನ್ನು ಮೊಲೆಗಳ ಕ್ಷೀರೋತ್ಪಾದನೆ ಗ್ರಂಥಿಗಳಲ್ಲಿ ಉತ್ಪಾದಿಸುತ್ತದೆ. ಇದನ್ನ ಹಾಲು ಎಂದು ಕರೆಯುತ್ತಾರೆ. ಹಾಲಿನ ಉತ್ಪಾದನೆ ಮಾಡುವ ಸಸ್ತನಿ ವರ್ಗದ ಹೆಣ್ಣು ಪ್ರಾಣಿಗಳು ತಿನ್ನುವ ಆಹಾರ ಜೀರ್ಣವಾಗಿ ಅವುಗಳಿಂದ ಹೊರಹೊಮ್ಮುವ ಪೌಷ್ಟಿಕಾಂಶಗಳು ರಕ್ತದೊಂದಿಗೆ ಹೃದಯದ ಅನುವಂಶೀಯತನಕ್ಕೆ ಅನುಗುಣವಾಗಿ ಪರಿವರ್ತನೆಗೊಳ್ಳುವ ಮೂಲಕ ಎಲ್ಲಾ ಪೌಷ್ಟಿಕಾಂಶಗಳೊಂದಿಗೆ ಹಾಲಿನ ಉತ್ಪಾದನೆಯಾಗುತ್ತದೆ. ಹಾಲು ಉತ್ಪಾದನೆಯಾಗಲು ಪ್ರತಿದಿನ ಕೆಚ್ಚಲಿನ ಮುಖಾಂತರ ಸುಮಾರು 90 ಲೀಟರ್ ರಕ್ತ ಪ್ರವಹಿಸುತ್ತದೆ. ಅದರಲ್ಲಿ 400-600 ಲೀಟರಿನ ರಕ್ತದಿಂದ 1 ಲೀಟರ್ ಹಾಲು ಉತ್ಪಾದನೆಯಾಗುತ್ತೆ. ಹಾಗಾದ್ರೆ ಜಾನುವಾರುಗಳಲ್ಲಿ ಕಂಡುಬರುವ ಕೆಚ್ಚಲು ಬಾವಿನ ಕುರಿತಂತೆ ನೋಡೋಣ. ಹೈನುಗಾರಿಕೆ ಒಂದು ಉಪಕಸುಬುವಿನಿಂದ

ಶಿವಗಂಗೆ ಬೆನವನ ಸುತಿಗೆ ಕಾಳಿ